ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇದು ಒಂದು ಉತ್ತಮವಾದ ಒಂದು ಉದಾಹರಣೆ ಅಂತ ಹೇಳ್ಬೋದು. ಈಗ ಮೌಲ್ಯವರ್ಧನೆ ಯಾವುದಾದ್ರೂ ಒಂದು ಉದಾಹರಣೆ ಕೊಡ್ತೀರ, ಮೌಲ್ಯವರ್ಧನೆ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ? ಮೊದಲನೇದಾಗಿ ಸಂಸ್ಕರಣೆ, ನಂತರ ಮೌಲ್ಯವರ್ಧನೆ. ಹೌದು, ಮೊದಲನೇದಾಗಿ ಸಂಸ್ಕರಣೆ ಅಂದ್ರೆ ನಮ್ಗೆ ಈ ಪದದಲ್ಲೇ ಅರ್ಥ ಸಿಗ್ತಿದೆ. ಅದನ್ನ ಒಂದು ಅತಿ ಕಡಿಮೆಯಾದ ಸಂಸ್ಕರಣೆ ಮಾಡಿ ಅಂದ್ರೆ, ಸ್ವಲ್ಪ ಉದಾಹರಣೆ ತಗೋಣ ಅಂದ್ರೆ, ಈಗ ಒಂದು ಮೆಣಸಿನ್ಕಾಯಿ ನಮ್ಮ ಈ ರಾಯಚೂರು ಜಿಲ್ಲೆಯ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಹೇಳಿ ಆಯ್ಕೆ ಆಗಿದೆ, ಒಂದು ಡಿಸ್ಟ್ರಿಕ್ಟ್ ಒಂದು ಪ್ರಾಡಕ್ಟ್. ಸೊ ಅದರಲ್ಲಿ ನಮ್ಮ ರಾಯಚೂರದು ಮೆಣಸಿನ್ಕಾಯಿ ಇದೆ. ನಾವೊಂದು ಮೆಣಸಿನ್ಕಾಯಿನ ತಗೊಳ್ಳೋದಾದ್ರೆ, ಸೊ ಮೊದಲನೇದಾಗಿ ಮೆಣಸಿನ್ಕಾಯಲ್ಲಿ ಹಸಿ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಆ ಥರ ಇದೆ. ಸೊ ನಾವು ಈ ಸಂಸ್ಕರಣೆ, ನಾನು ಉದಾಹರಣೆ ಯಾವ ಥರ ಕೊಡ್ತೀನಿ ಅಂದರೆ, ನಾವು ಮೆಣಸಿನ್ಕಾಯಿನ ಡೈರೆಕ್ಟ್ ಆಗಿ ಮಾರುಕಟ್ಟೆಗೆ ಮಾರ್ತೀವಿ. ಸೊ ಅದಕ್ಕೆ ನಮಗೆ ಒಂದು ಕ್ವಿಂಟಲ್ಗೆ ಅಂದರೆ ಒಂದು 5,000-6,000 ಆ ಥರ ಸಿಗ್ಬೋದು. ನಾವು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಆ ತರ ಸಿಗ್ಬಹುದು. ಒಣ ಮೆಣಸಿನ್ಕಾಯಿನ ತಗೊಂಡು ಹೋಗಿ ಡೈರೆಕ್ಟ್ ಮಾರುಕಟ್ಟೆ ಮಾಡಿ, ಈಗ ಒಣ ಮೆಣಸಿನಕಾಯಿ ಒಂದು ಕ್ವಿಂಟಲ್ಗೆ 5,000 ರೂಪಾಯಿ ಅಂತ ತಿಳ್ಕೊಳ್ಳೋಣ. ಸೊ ಅದನ್ನೇ ನಾವು ಸ್ವಲ್ಪ ಸಂಸ್ಕರಣೆ ಅಂದ್ರೆ ಸ್ವಲ್ಪ ಕ್ಲೀನಿಂಗ್, ಒಂಚೂರು ಅದನ್ನ ಕ್ಲೀನ್ ಮಾಡೋದು. ಕ್ಲೀನ್ ಮಾಡೋದು ಯಾವ ತರ ಅಂದ್ರೆ, ಸೊ ಅದರಲ್ಲಿ ಕೆಲವು ಇನ್ನು ಕೆಂಪುಗಾಗದೆ ಇರೋ ಮೆಣಸಿನ್ಕಾಯಿಗಳಿರುತ್ತೆ, ಬಿಳಿ ಕಾಯಿಗಳು, ಇನ್ನು ಕೆಲವು ಮುರಿದೋಗಿರೋದು ಇರುತ್ತೆ, ಇನ್ನು ಕೆಲವು ಸರಿಯಾಗಿ ಒಣಗಿರಲ್ಲ. ಸೊ ಆ ತರದನ್ನ ಸಪರೇಟ್ ಮಾಡೋದು. ಸೊ ಇದು ಒಂದು ಚಿಕ್ಕ ಪ್ರೊಸೆಸ್, ಗ್ರೇಡಿಂಗ್ ಅಂತ ಕರಿತೀವಿ ನಾವು. ಸೊ ಕ್ಲೀನ್ ಮಾಡೋದು, ಕ್ಲೀನ್ ಅಂದ್ರೆ ಅದ್ರಲ್ಲಿ ಕಸ ಕಡ್ಡಿ, ಸೊ ಇನ್ನು ಎಲೆಗಳು ಆ ಥರನೇ ಉಳ್ಕೊಂಡಿರುತ್ತೆ. ಸೊ ಅದನ್ನ ನಾವು ತೆಗೆದಾಕೋದು, ಇದು ಕ್ಲೀನಿಂಗ್. ಗ್ರೇಡಿಂಗ್ ಅಂದ್ರೆ ಸೊ ಚೆನ್ನಾಗಿರೋದನ್ನೆಲ್ಲ ಒಂದು ಕಡೆ ಇಡೋದು, ಅದರಲ್ಲಿ ಕೆಡೋಂಥವು ಆ ಥರದನ್ನೆಲ್ಲ ಒಂದು ಸಪರೇಟ್ ಮಾಡಿ ಇಡೋದು. ಸೊ ಇದು ಗ್ರೇಡಿಂಗ್ ಆಯ್ತು. ನಂತರ ಅದರದ್ದು ತುಂಬು ಅಂತ ಹೇಳ್ತೀವಲ್ಲ ನಾವು, ಸೊ ಅದನ್ನ ತುಂಬು ಸುಲಿಯೋದು. ಸೊ ಅದನ್ನ ನಾವು ಪುಡಿ ಮಾಡ್ಬೇಕಂದ್ರೆ ಕಂಪಲ್ಸರಿ ಆಗಿ ಅದರದ್ದು ತುಂಬನ ಸಪರೇಟ್ ತೆಗಿಬೇಕು. ಸೊ ಇದು ಏನಾಯ್ತು, ಒಂದು ಸಂಸ್ಕರಣೆ. ಸೊ ಈ ತರ ಮೆಣಸಿನ್ಕಾಯಿನ ನಾವು ಸಂಸ್ಕರಣೆ ಮಾಡಬಹುದು. ಸೊ ನಂತರ ಸೊ ಇದನ್ನ ನೀಟಾಗಿ ಒಣಗಿಸಿ ಅದನ್ನ ನಾವು ಪುಡಿ ಮಾಡೋ ಯಂತ್ರದಲ್ಲಿ, ಖಾರ ಕುಟ್ಟೋ ಮಷಿನ್ ಹೇಳ್ತೀವಲ್ಲ, ಸೊ ಅದರಲ್ಲಿ ಹಾಕೋದ್ರಿಂದ ಸೊ ನಮ್ಗೆ ಖಾರದ ಪುಡಿನೇ ಬರುತ್ತೆ. ಸೊ ಈ ಖಾರದ ಪುಡಿ 1 ಕೆಜಿ ಬೆಲೆನೆ ಆಲ್ಮೋಸ್ಟ್ ನಮ್ಗೆ 100-200 ರೂಪಾಯಿ ಆ ತರದವರೆಗೂ ಇರುತ್ತೆ. ಸಾಮಾನ್ಯವಾಗಿ ಇದರಿಂದಾನೇ ನಮ್ಗೆ ಗೊತ್ತಾಗುತ್ತೆ ನೋಡಿ. ಸೊ ಒಂದು 10,000 ರೂಪಾಯಿನ 100 ಕೆಜಿನ 10,000 ರೂಪಾಯಿಗೆ ಮಾರೋದು, ಬರೀ 1 ಕೆಜಿ ಪುಡಿ. ನಾವಿಲ್ಲಿ ಜಾಸ್ತಿ ಏನು ಸಂಸ್ಕರಣೆ ಅಥವಾ ಜಾಸ್ತಿ ಏನು ಯಂತ್ರಗಳನ್ನೂ ಕೂಡ ಬಳಸಲಿಲ್ಲ, ಅದನ್ನ ಸ್ವಚ್ಛ ಮಾಡಿದ್ವಿ. ನಂತರ ಅದನ್ನ ಒಂದು ಚಿಕ್ಕ ಖಾರ ಕುಟ್ಟು ಮಷಿನಲ್ಲಿ ಹಾಕಿ ಅದನ್ನ ಪುಡಿ ಮಾಡಿ, ಚಿಕ್ಕ ಚಿಕ್ಕ ನಮ್ಮದೇ ಆದಂತಹ ಒಂದು ಗುಂಪುಗಳಿರುತ್ತೆ ಈ ಹಳ್ಳಿಗಳಲ್ಲಿ, ಸೊ ಮಹಿಳೆಯರದು ಗುಂಪುಗಳು, ಸ್ವಸಹಾಯ ಸಂಘಗಳು, ನಾವೇ ಒಂದು 10 ಜನ ಸೇರಿ ಗುಂಪು ಮಾಡಿಕೊಂಡು ನಮ್ಮ ಉಳಿತಾಯದಲ್ಲೇ ಸೊ ಒಂದು 30,000-40,000 ಖಾರ ಕುಟ್ಟೋ ಮಷಿನ್ಗಳು ಬರ್ತಿವೆ. ಸೊ ಅದನ್ನ ನಾವೇ ಮಾಡಿಕೊಂಡು ಸೊ ನಮ್ಮದೇ ಆದಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದು. ಈಗ ಒಂದು ದೇವ್ರದ್ದು ಯಾವ್ದೋ ಒಂದು ಹೆಸರಿಟ್ಟಿರ್ತಾರೆ, ಅದೇ ಒಂದು ಆ ಸ್ವಸಹಾಯ ಸಂಘ ಅಂತ ಮಾಡೋದು. ಮತ್ತೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಫುಡ್ ಸೇಫ್ಟಿ ಅಂದ್ರೆ ಆಹಾರದ್ದು ಸೇಫ್ಟಿ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಸುರಕ್ಷತೆಯನ್ನ ನಾವು ಕಾಪಾಡ್ಕೋಬೇಕು. ಈ ಸುರಕ್ಷತೆ ನಾವು ಮಾಡಿರೋ ನಮ್ಮ ಪದಾರ್ಥ ಸುರಕ್ಷಿತವಾಗಿದೆ ಅಂತ ನಾವು ಹೇಳ್ಬೇಕಂದ್ರೆ ಒಂದು ಲೈಸೆನ್ಸ್ ತಗೋಬೇಕಾಗುತ್ತೆ, ಅದು FSSAI ಲೈಸೆನ್ಸ್ ಅಂತ ಕರಿತೀವಿ. ಸೊ ಅದನ್ನ ಈಗ ನಾವು ಸಾಮಾನ್ಯವಾಗಿ ಎಲ್ಲಾ ಪದಾರ್ಥಗಳ ಮೇಲೆ ಯಾವುದೇ ಒಂದು ಉತ್ಪನ್ನವನ್ನ ತಯಾರು ಮಾಡಿ ಮಾರ್ತಾರೆ ನಾವು ಲೈಸೆನ್ಸ್ ತಗೋಬೇಕು. ಸೊ ಅದು ಈ FSSAI ಲೈಸೆನ್ಸ್ ಅಂತ ತಗೊಳ್ಳೋದ್ರಿಂದ ಈ ನಮ್ಮ ಆಹಾರ ನಾವು ಒಂದು ಒಳ್ಳೆ ವಾತಾವರಣದಲ್ಲಿ ಅಂದ್ರೆ ಕ್ಲೀನ್ ಇರೋ ಎನ್ವಿರಾನ್ಮೆಂಟ್ ಅಲ್ಲಿ ಇದನ್ನ ತಯಾರು ಮಾಡಿದೀವಿ ಅಂತ ಒಂದು ಸರ್ಟಿಫಿಕೇಟ್ ತರ. ಸೊ ಆ ತರ ಈ FSSAI ಲೈಸೆನ್ಸ್ ತೆಗೆದುಕೊಂಡು ಅದೊಂದು ನಂಬರ್ ಇರುತ್ತೆ, ಎಲ್ಲರಿಗೂ ಒಂದೊಂದು ನಂಬರ್, ನಮ್ಮ ಈ ಹೊಸ ಬ್ರ್ಯಾಂಡ್ಗೆ ಅವ್ರದೇ ಒಂದು ನಂಬರ್ ಕೊಟ್ಟಿರ್ತಾರೆ. ಸೊ ಅದನ್ನ ನಾವು ಪ್ಯಾಕೆಟ್ ಹಿಂದೆ ಹಾಕಿ ಅದ್ರಲ್ಲಿ ಯಾವ್ಯಾವ ತರ ಮಾಡಿದೀವಿ ಅಂತ ಬರ್ದು, ಸೊ ಅದನ್ನ ನೀಟಾಗಿ ಹಾಳಾಗದೆ ಇರೋ ತರ, ಸೊ ಅದನ್ನ ನೀಟಾಗಿ ಯಾವುದೇ ಗಾಳಿ ಒಳಗಡೆ ಹೋಗದೆ ಇರೋ ತರ ನೀಟಾಗಿ ಪ್ಯಾಕ್ ಮಾಡಿ ಅದನ್ನ ಮಾರಾಟ ಮಾಡೋದ್ರಿಂದ ನಮ್ಗೆ ಈ ಒಂದು ಉದಾಹರಣೆಲ್ಲೇ ತಿಳ್ಕೊಬಹುದು ನಾವು ನಮ್ಮ 10,000 ರೂಪಾಯಿದು 100 ಕೆಜಿಗೆ. ಸೊ ಇಲ್ಲಿ ಬರೀ 1 ಕೆಜಿ ಪೌಡರ್ ಅದು 200 ರೂಪಾಯಿಗೆ ಹೋಗ್ತಿದೆ. ಸೊ ಈ ವ್ಯತ್ಯಾಸದಲ್ಲಿ ನಮ್ಗೆ ಗೊತ್ತಾಗುತ್ತೆ ನಮ್ಮ ರೈತನ ಆದಾಯವನ್ನ ನಾವು ದ್ವಿಗುಣಗೊಳಿಸಬಹುದು. 100 ರೂಪಾಯಿ ಕೆಜಿ ಇದ್ದನ್ನ ಮೌಲ್ಯವರ್ಧನೆ ಮಾಡಿದ್ರೆ 200 ರೂಪಾಯಿ ತನಕ ಮಾರ್ಲಿಕ್ಕೆ ಅವಕಾಶ ಇದೆ. ಇನ್ನು ಕೆಲವು ನಾನು ಈಗ ಮೆಣಸಿನ್ಕಾಯಿ ತಂದೆ ಕೊಡ್ತೀನಿ, ಈಗ ಹಣ್ಣು ಅಥವಾ ತರಕಾರಿ ಬಂದ್ರೆ ಈ 1 ಕೆಜಿ ಮಾವಿನ ಹಣ್ಣು ಸೊ 60 ರೂಪಾಯಿ ಆ ತರ ಸಿಗುತ್ತೆ. ಸೊ ಅದೇ ನಾವು ಅದನ್ನೇ ನಾನು ಹೇಳಿದೆ ಮೊದಲನೇದಾಗಿ ಸಂಸ್ಕರಣೆ. ಸೊ ಅಲ್ಲಿ ಅದನ್ನ ಮಾವಿನ ಹಣ್ಣನ್ನ ತೊಳೆದು ಅದರ ಸಿಪ್ಪೆಯನ್ನ ತೆಗೆಯೋದು, ನಂತರ ಅದ ಒಳಗಡೆ ಗೋಟೆನ ತೆಗೆದು ಸೊ ಅದ್ರ ತಿರುಳು ಪಲ್ಪ್ ಅಂತ ಕರಿತೀವಿ, ಸೊ ಅದನ್ನ ತೆಗೆದುಕೊಂಡು ಸೊ ಅದಕ್ಕೆ ಸ್ವಲ್ಪ ಶುಗರ್ ಸಕ್ಕರೆ ಮತ್ತೆ ಕೆಲವು ಕಲರ್, ಸೊ ಅದಕ್ಕೆ ಚೆನ್ನಾಗಿ ಕಲರ್ ಇರಲಿ ಅಂತ ನ್ಯಾಚುರಲ್ ಆಗಿ ಕಲರ್ ಇದೆ. ಸೊ ಕಲರ್ ಇದ್ದಿಲ್ಲ ಅಂದ್ರೆ ಅದು ಕಲರ್ ಹಾಕ್ಬಿಟ್ಟು ಮತ್ತೆ ಫ್ಲೇವರ್ಸ್ ನಲ್ಲಿ ಹಾಕಿ ಮತ್ತೆ ಸ್ವಲ್ಪ ಅದು ಕೆಡ್ಲಾರ್ ತರ ಪ್ರಿಸರ್ವೇಟಿವ್ಸ್ ಸಂರಕ್ಷಕಗಳನ್ನ ಹಾಕಿ, ಸೋಡಿಯಂ ಬೆಂಜೋಯ್ಟ್ ಆ ತರದ ಅಸಿಟಿಕ್ ಆಸಿಡ್ ಆ ತರ ತುಂಬಾ ಸಂರಕ್ಷಕಗಳು ಸಿಗುತ್ತೆ. ಸೊ ಅದನ್ನ ಹಾಕೋದ್ರಿಂದ ಸೊ ಅದನ್ನ 6 ತಿಂಗಳು 1 ವರ್ಷದವರೆಗೂ ಅದನ್ನ ಸಕ್ಕರೆ ಹಾಕಿ ಅದನ್ನ ಬಿಸಿ ಮಾಡಿ ಸೊ ಅದು ಜಾಮ್ ಆಗುತ್ತೆ. ಸೊ ಜಾಮಿನ ಮತ್ತೆ ಅದರದ್ದು ತಯಾರಿಕೆಗಳು ಪದ್ಧತಿಗಳು ಬೇರೆ ಬೇರೆ ಇದೆ. ಸೊ ನಾನೊಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಸೊ ಜಾಮ್ನ ಮಾಡೋದ್ರಿಂದ ಸೊ ಮಾವಿನ ಹಣ್ಣಿನ ಬರೀ ಒಂದು ಅರ್ಧ ಕೆ ಜಿ ಬಾಟ್ಲೆ ನಮಗೆ 200 ರೂಪಾಯಿ ಆ ಥರದಲ್ಲೆಲ್ಲ ಸಿಗುತ್ತೆ. ಸೊ ಮತ್ತು ಒಂದು ಮಾವಿನ ಹಣ್ಣನ್ನು ನಾವು ಎಷ್ಟು ದಿನಗಳವರೆಗೂ ಇಡಬಹುದು? ಬಹಳ ಅಂದ್ರೆ ಒಂದು 4-5 ದಿನಗಳವರೆಗೂ ಇಡಬಹುದು. ಸೊ ಅದೇ ನಾವು ಈ ಜಾಮ್ ತರ ಮಾಡಿದ್ರೆ ಇದನ್ನ ನಾವು ವರ್ಷ ಪೂರ್ತಿ ತಿನ್ಬಹುದು. ಈ ಮಾವಿನ ಹಣ್ಣು ನಮಗೆ ಸಿಗೋದು ಬೇಸಿಗೆಗಾಲದಲ್ಲಿ ಮಾತ್ರ. ಆದ್ರೆ ಈ ಜಾಮ್ ಅಥವಾ ಜ್ಯೂಸ್, ಇದನ್ನೇ ಜ್ಯೂಸ್ನೆ ಸ್ವಲ್ಪ ನೀರ್ ಹಾಕಿ ಸೊ ಅದನ್ನ ಜಾಸ್ತಿ ಮಿಕ್ಸಿ ಮಾಡ್ಕೊಂಡ್ರೆ ಅದನ್ನ ಜ್ಯೂಸ್ ಅಂತ ಕರಿತೀವಿ. ಆ ಜ್ಯೂಸ್ನ ನಾವು ಬಾಟಲ್ ಅಲ್ಲಿ ಹಾಕಿ ಶೇಖರಣೆ ಮಾಡಿ ಇಟ್ಟರೆ ಅದನ್ನ ವರ್ಷಗಳವರೆಗೂ ನಾವು ಬಳಸಬಹುದು. ಸೊ ಇದು ಒಂದು ಉಪಯೋಗ ಅಂತಾನು ಹೇಳ್ಬಹುದು, ಮೌಲ್ಯವರ್ಧನೆದು. ಸೊ ಒಂದು ಪದಾರ್ಥದ ಜೀವಿತಾವಧಿನ ವಿಸ್ತರಣೆ ಮಾಡಬಹುದು ಮತ್ತು ಇದನ್ನ ವರ್ಷ ಪೂರ್ತಿ ನಾವು ಬಳಸಲೂಬಹುದು. ಈಗ ಇನ್ನೊಂದು ಅತ್ಯಂತ ಪ್ರಮುಖವಾದದಂತಂದ್ರೆ ನಮ್ಮ ಭಾಗದಲ್ಲಿ ರಾಯಚೂರು ಭಾಗದಲ್ಲೆಲ್ಲ ಜಾಸ್ತಿ ಟೊಮ್ಯಾಟೊ ಬೆಳೀತಿರ್ತಾರೆ. ಟೊಮ್ಯಾಟೊ ಏನಾಗ್ತದೆ, ಇತ್ತೀಚೆಗೆ ಸಾಕಷ್ಟು ಬೆಲೆ ಬರ್ತಾ ಇಲ್ಲ. ಬೆಲೆ ಕೆಲವೊಮ್ಮೆ 5 ರೂಪಾಯಿ ಕೆಜಿ, 2 ರೂಪಾಯಿ ಕೆಜಿ ಆದದ್ದ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಟೊಮ್ಯಾಟೊ ಬೆಳೆದಂತ ಟೊಮ್ಯಾಟೊನ್ನ ಸ್ವಸಹಾಯ ಸಂಘದ ಹೆಣ್ಮಕ್ಳು ಯಾವ ರೀತಿ ಇದನ್ನ ಸಂಸ್ಕರಣೆ ಮಾಡಿ ಇದನ್ನ ಮೌಲ್ಯವರ್ಧನೆ ಮಾಡಬಹುದು ಅಂತೇಳಿ ಟೊಮ್ಯಾಟೊವನ್ನ? ಟೊಮ್ಯಾಟೊ ಉದಾಹರಣೆ ತೆಗೆದುಕೊಂಡ್ರೆ ನಮ್ಗೆಲ್ಲ ಗೊತ್ತಿದೆ, ಕೆಲವು ಸಲ 2-2 ರೂಪಾಯಿಗೆ ಎಲ್ಲ ಬರುತ್ತೆ, ಅವಾಗೆಲ್ಲ ಎಷ್ಟೊಂದು ಜನ ಹೋಗಿ ಕೊಳ್ತು ಹೋಗುತ್ತೆ, ಬೀದಿ ಹಾಕ್ತಿರ್ತಾರೆ ಬಿಟ್ಬಿಡ್ತಾರೆ ಪ್ರತಿಭಟನೆ. ಹರಿಲಾರ್ದ ಬಿಟ್ಬಿಡ್ತಾರೆ ರೈತರು. ಸೊ ಅಂತಹದ್ರಲ್ಲಿ ಈ ಇತ್ತೀಚಿನ ದಿನಗಳು ಈ ಕೋವಿಡ್ ಟೈಮ್ ಲಾಕ್ಡೌನ್ ಟೈಮ್ ಅಲ್ಲೂ ಕೂಡ ಜನರಿಗೆ ಮಾರುಕಟ್ಟೆ ಸಿಗ್ತಿಲ್ಲ. ಸೊ ಮಾಯದ ಮಾರುಕಟ್ಟೆಗಳು ಓಪನ್ ಇಲ್ಲ. ಸೊ ಇಂತ ಸಮಯದಲ್ಲಿ ನಾವೇನ್ ಮಾಡಬಹುದು, ಈ ಟೊಮ್ಯಾಟೊವನ್ನ ನಾವೆಲ್ಲ ಈ ಸಾಸ್ ಕೆಚಪ್ ಎಲ್ಲ ತಿಂದಿದೀವಿ ಎಲ್ಲ ಫಾಸ್ಟ್ ಫುಡ್ಸ್ ಅಲ್ಲಿ, ಅಥವಾ ಕೆಚಪ್ ನ ಬೇರೆ ಎಲ್ಲದರಲ್ಲೂ ಯೂಸ್ ಮಾಡ್ಕೋಬಹುದು. ಸೊ ಆ ಸಾಸ್, ಟೊಮ್ಯಾಟೊ ಸಾಸ್ ನು ಮಾಡಬಹುದು. ಟೊಮ್ಯಾಟೊನ ತೆಗೆದುಕೊಂಡು ಅದರ ತಿರುಳು, ನಾ ಹೇಳಿದ್ನಲ್ಲ ಪಲ್ಪ್, ಸೊ ಅದನ್ನ ತೆಗೆದುಕೊಂಡು ಅದನ್ನ ರುಬ್ಬಿ ಸಣ್ಣಗ್ ಮಾಡಿ ಸೊ ಅದನ್ನ ಸೋಸಿ ನಂತರ ಅದರಲ್ಲಿ ಕೆಲವು ಮಸಾಲ ಪದಾರ್ಥಗಳನ್ನ ಹಾಕಿ ಸೊ ಅದನ್ನ ನೀಟಾಗಿ ಕುದಿಸಿದ್ರೆ ಅದೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ನೀವು ಸಾಸ್ ನೋಡಿದೀರಾ, ಸೊ ಅದು ನೀರ್ ಇರಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಆ ಥರದ್ದನ್ನು ಕೂಡ ಮಾಡಿ ಅದನ್ನು ನೋಡಿ ಎಷ್ಟು ಟೊಮ್ಯಾಟೊ ಅಂತೂ ಇನ್ನು ಜಾಸ್ತಿನೇ ರೇಟ್. ಆದ್ರೆ ಬಾಟ್ಲ್ಸ್ ಎಲ್ಲ ಇವಾಗ 1 ಕೆಜಿ ಚಿಕ್ಕ ಚಿಕ್ಕ ಬಾಟ್ಲೆ 100 ರೂಪಾಯಿ ಎಲ್ಲ ಇದೆ, ಒಂದು 250 ml ಕೆಚಪ್ದೆಲ್ಲ. ಇದರಲ್ಲೇ ನಮ್ಗೆ ಈ ತರನು ಮಾಡಬಹುದು. ಮತ್ತು ಇನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಆಹಾರ ಸಂಸ್ಕರಣಾ ಘಟಕದಲ್ಲಿ ಡ್ರೈಯರ್ಸ್ ಅಂತ ಇದೆ, ಸೋಲಾರ್ ಟನಲ್ ಡ್ರೈಯರ್ಸ್ ಅಂದ್ರೆ ಸೂರ್ಯನ ಶಕ್ತಿಯನ್ನ ಬಳಸಿಕೊಂಡು ಒಣಗಿಸುವ ಯಂತ್ರ. ನಾವು ಹೊರಗಡೆ ಒಣಗಾಕ್ತಿವಿ, ಅದನ್ನು ಸೂರ್ಯನ ಶಕ್ತಿನೇ ಒಣಗಿಸಬಹುದು. ಆದ್ರೆ ನಮ್ಗೆ FSSAI ಲೈಸೆನ್ಸ್ ಅಂತ ಹೇಳಿದ್ವಲ್ಲ, ಸೊ ಅದರಲ್ಲಿ ಏನಿರುತ್ತೆ, ಎಲ್ಲ ಒಂದು ಕ್ಲೀನ್ ಎನ್ವಿರಾನ್ಮೆಂಟ್ ಅಲ್ಲಿ ಒಂದು ಕ್ಲೀನ್ ಆಗಿರೋ ತಯಾರಿಸಬೇಕು ಆ ತರ ಪದಾರ್ಥಗಳನ್ನ. ಸೊ ಅಂತಹದ್ರಲ್ಲಿ ಸೊ ಹೊರಗಡೆ ಹಾಕೋದ್ರಿಂದ ಧೂಳು ಬಂದು ಕೂಡುತ್ತೆ, ಬೇರೆ ಪ್ರಾಣಿಗಳು ಬರುತ್ತೆ, ಮತ್ತೆ ಒಂದೊಂದ್ಸಲ ಮಳೆ ಬರುತ್ತೆ, ಒಂದೊಂದ್ಸಲ ಸೂರ್ಯನ ಬೆಳಕು ಪೂರ್ತಿ ದಿನಗಳಲ್ಲಿ ಆ 8 ತಾಸು ಕೂಡ ಸೂರ್ಯನ ಬೆಳಕು ಸೇಮ್ ಇರಲ್ಲ. ಸೊ ಅಂತಹ ಟೈಮಲ್ಲಿ ನಾವೇನ್ ಮಾಡಬಹುದು, ಈ ಸೋಲಾರ್ ಟನಲ್ ಡ್ರೈಯರ್, ಸೊ ಅದನ್ನ ಬಳಸಿಕೊಂಡು ಸೊ ಅದರಲ್ಲಿ ನಮ್ಮ ಪದಾರ್ಥಗಳನ್ನ ಒಣಗಿಸಬಹುದು. ಸ್ವಚ್ಛತೆ ಇರ್ತಾವೆ, ಕ್ಲೀನ್ ಆಗಿರ್ತಾವೆ, ಒಣಗುತ್ತವೆ, ಮತ್ತು ಅದರಲ್ಲಿ ಟೆಂಪರೇಚರ್ ಹೊರಗಡೆಗಿಂತ 4-5 ಡಿಗ್ರಿ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾವು ಒಣಗಿಸೋ ಟೈಮ್ನು ಕೂಡ ಕಡಿಮೆ ಮಾಡಿ ಬೇಗ ಒಣಗಿಸ್ಕೊಂಡು ಇಟ್ಕೋಬಹುದು. ಮತ್ತು ಇದರಲ್ಲಿ ಸೌರಶಕ್ತಿ ಪೆಟ್ಟಿಗೆಯಲ್ಲಿ ಒಣಗಿಸೋದ್ರಿಂದ ಆ ಕಲರ್ ಕೂಡ ಆ ತರನೇ, ಕೆಂಪಿದ್ರೆ ಕೆಂಪು. ಇನ್ನು ಕೆಲವು ಸೊಪ್ಪುಗಳನ್ನು ಕೂಡ, ಕರಿಬೇವು, ಮೆಂತೆ ಸೊಪ್ಪು ಮತ್ತೆ ನುಗ್ಗೆ ಸೊಪ್ಪು, ಸೊ ಅದನ್ನೆಲ್ಲ ಕೂಡ ನಾವು ಒಣಗಿಸ್ಕೋಬಹುದು. ಒಣಗಿಸಿ ಪುಡಿ ಮಾಡಿ ಇಟ್ಕೋಬಹುದು, ಪುಡಿ ಮಾಡಿ ಇಟ್ಕೋಬಹುದು, ಅಥವಾ ಎಲೆಗಳನ್ನ ಆ ತರನೇ ಇಟ್ಕೋಬಹುದು. ಸೊ ಇದಕ್ಕೆ ನಾವು ಡಿಹೈಡ್ರೇಷನ್ ಅಂತ ಕರಿತೀವಿ, ಅಂದ್ರೆ ಅದರೊಳಗಿರೋ ತೇವಾಂಶನ ತೆಗೆಯೋದು, ತೆಗೆದ್ಬಿಟ್ಟು ಹಾಗೆ ಇಟ್ಬಿಡೋದು. ಈ ಟೊಮ್ಯಾಟೊನ್ನು ಕೂಡ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿ ರೌಂಡ್ ಆಗಿ, ಸೊ ಅದನ್ನ ಒಣಗಿಸ್ಕೊಂಡು ಇಟ್ಕೋಬಹುದು, ಅಂದ್ರೆ ಅದರಲ್ಲಿರೋ ತೇವಾಂಶನ ತೆಗೆಯೋದು. ಮತ್ತೆ ಅದನ್ನ ನೀರಿಗೆ ಹಾಕಿದ್ರೆ ಸೊ ಮತ್ತೆ ಅದು ತೇವಾಂಶನ ಉಬ್ಬಿಡುತ್ತೆ, ಅಂದ್ರೆ ಅದು ರಿಹೈಡ್ರೇಷನ್ ಅಂತ ಕರಿತೀವಿ. ಡಿಹೈಡ್ರೇಷನ್ ಅಂದ್ರೆ ನೀರ್ ತೆಗೆಯೋದು, ರಿಹೈಡ್ರೇಷನ್ ಅಂದ್ರೆ ಮತ್ತೆ ನೀರ್ ಹಾಕಿ ಅದರದ್ದು ಒರಿಜಿನಲ್ ಶೇಪ್ಗೆ ಬರುತ್ತೆ. ಸೊ ಇದೇ ತರ ಈರುಳ್ಳಿನೂ ಕೂಡ ಮಾಡಬಹುದು. ಈರುಳ್ಳಿನೂ ಈ ಒಣಗಿಸೋ ತಂತ್ರಜ್ಞಾನದಲ್ಲಿ, ಈ ಒಣಗಿಸೋ ಪೆಟ್ಟಿಗೆಯಲ್ಲಿ ಒಣಗಿಸಿಟ್ರೆ, ಇದನ್ನ ಈ ಡಾಬಾಗಳಲ್ಲೆಲ್ಲ ಈ ಈರುಳ್ಳಿನ ನಾವೆಲ್ಲ ಬಳಸ್ತೀವಿ, ಸೊ ಆ ಥರನೇ ಆಗಿದೆ. ನಾವು ಪ್ರಾಕ್ಟಿಕಲ್ ಆಗೂ ಕೂಡ ಚೆಕ್ ಮಾಡಿದೀವಿ. ಸೊ ನೀರನ್ನ ತೆಗೆಯೋದು ಒಣಗಿಸೋದ್ರಿಂದ ಅದನ್ನ ನೀಟಾಗಿ ಪ್ಯಾಕ್ ಮಾಡೋದು, ಯಾವುದೇ ಒಂದು ಪದಾರ್ಥ ಕೆಡೋಕೆ ಮುಖ್ಯವಾಗಿ ಎಲ್ಲ ಚಿಕ್ಕ ಸೂಕ್ಷ್ಮ ಜೀವಿಗಳಿಗೆ ಬೇಕಾಗಿರೋದು ಗಾಳಿ ಮತ್ತು ನೀರು. ಸೊ ನಾವು ನೀಟಾಗಿ ಟೈಟ್ ಆಗಿ ಪ್ಯಾಕ್ ಮಾಡಿ ಇಡೋದ್ರಿಂದ ಒಣಗಿಸಿದ ಪದಾರ್ಥನ ಅಲ್ಲಿ ಯಾವುದೇ ತೇವಾಂಶ ಇರುವುದಿಲ್ಲ, ಮತ್ತು ಅಲ್ಲಿ ಯಾವುದೇ ಗಾಳಿನೂ ಒಳಗಡೆ ಹೋಗೋದಿಲ್ಲ, ಹಾಗಾಗಿ ಯಾವುದೇ ಸೂಕ್ಷ್ಮ ಜೀವಿಗಳು ಅಲ್ಲಿ ಬೆಳೆಯೋಕ್ ಸಾಧ್ಯ ಇಲ್ಲ. ಇವೆಲ್ಲ ಬೆಳೆಯೋದ್ರಿಂದನೇ ಈ ಆಹಾರ ಕೆಡುತ್ತೆ. ಸೊ ಇದು ಕೂಡ ಇದು ಜೀವಿತಾವಧಿ. ಈ ಒಣಗಿಸೋದು ನಮ್ಗೆ ಹೊಸ ತಂತ್ರಜ್ಞಾನ ಏನಲ್ಲ, ಮನೆಯಲ್ಲಿ ಮುಂಚೆ ಎಲ್ಲ ಮೊದಲೆಲ್ಲ ಮಾಡ್ತದೆ ಬಳತ ಹಾಕುದು ಅಂತೇಳಿ, ಹೊರಗಡೆ ಎಲ್ಲ ಒಣಗ್ತಿದ್ರೆ ಒಣಗಿ ಉಳ್ಳಿಗಡ್ಡೆ ಇರ್ಬೋದು, ಪುಂಡಿ ಪಲ್ಲೆ ಇರ್ಬೋದು, ಮೆಂತೆ ಪಲ್ಲೆ ಸೊಪ್ಪುಗಳನ್ನೆಲ್ಲ ಒಣಗಿಸಿ ಗಡಿಗೆಯಲ್ಲಿ ತುಂಬಿಡ್ತಾ ಇದ್ರು ಹಿಂದಕ್ಕೆಲ್ಲ. ಆ ತರ ಇದು ಒಂದು ಮೌಲ್ಯವರ್ಧನೆ, ಇದನ್ನ ನೀಟಾಗಿ ಮಾಡ್ಬೇಕಷ್ಟೇ, ಒಂದು ತಂತ್ರಜ್ಞಾನ ಉಪಯೋಗ ಮಾಡ್ಕೊಂಡು. ಸೊ ಈ ತರ ಈ ಒಣಗಿಸುವ ತಂತ್ರಜ್ಞಾನ ಹೊಸದೇನಲ್ಲ. ಸೊ ಇತ್ತೀಚೆಗೆ ಈ ಕೆಲವು ತಂತ್ರಜ್ಞಾನ ಅಂದ್ರೆ ಈ ಯಾಂತ್ರಿಕತೆ ಬಂದಿದೆ, ಅದ್ರಲ್ಲಿ ಕೆಲವು ಈ ಮಷಿನ್ಸ್, ಈ ಸೋಲಾರ್ ಟನಲ್ ರೇರ್ ಅಲ್ಲಿ ಇನ್ನೊಂದು ಆಪ್ಷನ್ ಇದೆ. ಈಗ ಮಳೆಗಾಲದಲ್ಲಿ ಯಾವ ತರ ಒಣಗಿಸ್ಬೇಕು ಅಂತ, ಕೆಲವು ಹೊತ್ತು ಬಿಸಿಲು ಇರುತ್ತೆ ಒಂದ್ ಎರಡ್ ಮೂರು ತಾಸು, ಅವಾಗ ಇದ್ದಾಗ ಸೂರ್ಯಶಕ್ತಿನ ಬಳಸ್ಕೋಬಹುದು. ಸೊ ಇಲ್ಲದಾಗ ಒಳಗಡೆ ನಾವೊಂದು ಹೀಟರ್ ನ ಕೊಟ್ಟಿರ್ತೀವಿ, ಸೊ ಅದರಿಂದ ಕೂಡ ಒಣಗಿಸ್ಕೋಬಹುದು. ಈಗ ನೋಡಿ, ಇದು ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ, ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಮಹಿಳೆಯರು, ಮಹಿಳಾ ಸಂಘಗಳಿದ್ದಾವೆ, ಮಹಿಳಾ ಸ್ವಸಹಾಯ ಸಂಘಗಳಿದ್ದಾವೆ, ಅವ್ರಿಗೆಲ್ಲ ತರಬೇತಿಗಳನ್ನು ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಹೀಗೆ ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆಗಳು ನಡೀತಿದ್ದಾವೆ, ಹೇಗೆ ಮೌಲ್ಯವರ್ಧನೆ ಸಂಸ್ಕರಣೆ, ಪುಂಡಿ ಪಲ್ಲೆ ಹೇಗೆ ಮೌಲ್ಯವರ್ಧನೆ ಮಾಡಬೇಕು, ಮೆಂತೆ ಪಲ್ಲೆ ಹೇಗೆ ಮೌಲ್ಯವರ್ಧನೆ ಮಾಡಬೇಕು, ಸೌತೆಕಾಯಿ ಹೇಗೆ ಮೌಲ್ಯವರ್ಧನೆ ಮಾಡಬೇಕು, ಮೂಲಂಗಿ ಹೇಗೆ ಮೌಲ್ಯವರ್ಧನೆ ಮಾಡಬೇಕು ಅಂತಕ್ಕಂಥ ತಂತ್ರಜ್ಞಾನಗಳ ಅವಶ್ಯಕತೆ ಇದೆ. ಈಗ ಅವರಿಗೆಲ್ಲ ಹೇಗೆ ತರಬೇತಿಗಳು ಕೊಡ್ತೀರಾ? ಹೀಗೆಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಲ್ಲಿ ನಾವು ಈ ತರ ತರಬೇತಿಗಳನ್ನ ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ, ಸ್ವಸಹಾಯ ಸಂಘದವರಿಗೆ, ಈ ನಮ್ಮ ರಾಯಚೂರು ಜಿಲ್ಲೆಯ ಹೆಣ್ಮಕ್ಳಿಗೆ ನಾವೆಲ್ಲ ತರಬೇತಿನ ಕೊಡ್ತೀವಿ. ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಯೊಂದು KVKಯಲ್ಲೂ ಸಂಬಂಧಿತ ವಿಜ್ಞಾನಿಗಳಿರ್ತಾರೆ, ಅವರೆಲ್ಲ ಟ್ರೈನಿಂಗ್ ಕೊಡ್ತಾರೆ. ನಮ್ಮ ರಾಯಚೂರಿಗೆ ಬಂದ್ರೆ ನಾವು ರೀಸೆಂಟ್ ಆಗಿ ಫೆಬ್ರವರಿಯಲ್ಲೇ ಒಂದು ನವಣೆ ಅಂದ್ರೆ ಈ ಸಿರಿಧಾನ್ಯಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಒಂದು ತರಬೇತಿನ ಮಾಡಿದ್ವಿ. ಸುಮಾರು 40 ಜನ ಬಂದಿದ್ರು. ಸೊ ಅವ್ರಿಗೆ ನಾವು ಈ ನಮ್ಮ ಬೇಕರಿ ಘಟಕ ಇದೆ ನೋಡಿರ್ಬೋದು ನಮ್ಮ ವಿಶ್ವವಿದ್ಯಾಲಯದಲ್ಲಿ, ಸೊ ಅದ್ರದ್ದು ತರಬೇತಿ ಕೊಟ್ವಿ. ಸೊ ಅವ್ರಿಗೆ ಬ್ರೆಡ್, ನವಣೆ ಬ್ರೆಡ್, ನವಣೆ ಬಿಸ್ಕೆಟ್, ಕೇಕ್, ಸೊ ಮನೆಯಲ್ಲೇ ಯಾವ ತರ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಟ್ವಿ. ಎಷ್ಟು ಜನ ಬಂದ್ರೆ ಮಿನಿಮಮ್ ಆಗಿ ಹೆಣ್ಣು ಮಕ್ಕಳು ಅಥವಾ ಗುಂಪಾಗಿ ಎಷ್ಟು ಜನ ಬಂದ್ರೆ ಕೊಡ್ತೀವಿ ತರಬೇತಿಯನ್ನ? ಅದು ಕಡಿಮೆ ಅಂದ್ರೆ ಎಷ್ಟು ಜನ ಬರಬೇಕು? ಒಂದ್ 20 ಜನ ಬಂದ್ರು ನಾವು, ಕಡಿಮೆ ಅಂದ್ರೆ 20 ಬರಬೇಕು, 20 ಜನ ಬಂದ್ರೆ ಮಾಡ್ಕೊಡ್ತೀವಿ. ಸೊ ಇಲ್ಲಾಂದ್ರೆ ಪಕ್ಕದ ಊರಿನವರು, ಅವ್ರು 10 ಜನ, ಅವ್ರು 10 ಜನ, ಆ ತರ ಬಂದ್ರು ನಡೆಯುತ್ತೆ. ಸೊ ಇಲ್ಲಿ ಒಂದು 4-5 ಹಳ್ಳಿ ಜನ ಬಂದಿದ್ರು, 40 ಜನ ಆಗಿದ್ರಲ್ಲ. ಸೊ ಅವ್ರಿಗೆ ನಾವು ಎಲ್ಲ ಸಿರಿಧಾನ್ಯಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಸೊ ಸಿರಿಧಾನ್ಯದ ಬಿಸಿಬೇಳೆ ಬಾತ್ ಮಾಡೋದು ಯಾವ ತರ, ಸಾಂಬಾರ್ ಪೌಡರ್ ಮಾಡೋದು ಯಾವ ತರ, ಸೊ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ವಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಈ ತರ ತರಬೇತಿಗಳು ನಡೀತಿರುತ್ತೆ. ಸೊ ಇನ್ನು ಈ ನೆಕ್ಸ್ಟ್ ಆಗಿ ನಾವು ಈ ODOP ಸಂಬಂಧಿತ ಒಂದು ತರಬೇತಿ ಕೂಡ ಇಟ್ಕೋತಿದೀವಿ. ಸೊ ಮೊದಲು ಇವರು ನಮ್ಗೆ ಗವರ್ಮೆಂಟ್ ಕಡೆಯಿಂದ ಮೊದಲು ನಮ್ಮ ವಿಜ್ಞಾನಿಗಳಿಗೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಸೊ ನಂತರ ನಾವು ಈ ರೈತರನ್ನ, ರೈತ ಮಹಿಳೆಯರನ್ನ ಕರೆದು ನಾವು ಅವರಿಗೆ ತರಬೇತಿ ಕೊಡ್ತೀವಿ. ಈ ಜೊತೆಗೆ ಗ್ರಾಮೀಣ ಮಹಿಳೆಯರಿಗೆ ಯಾವ ರೀತಿ ಅವಕಾಶ ಇದೆ, ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ ಒಂದು ಇದ್ರೊಳಗೆ ಅವಕಾಶಗಳು ಹೇಗಿದಾವ ಅಂತಿರ್ತಾವ? ಅವರು ನಾವು ಮೊನ್ನೆ ಟ್ರೈನಿಂಗ್ ಲಾಸ್ಟ್ ಟೈಮ್ ಟ್ರೈನಿಂಗ್ ಕೊಟ್ಟಾಗ ಅವರು ನವಣೆ ಚಕ್ಲಿ, ನವಣೆ ನಿಪ್ಪಟ್ಟು ಆ ತರದನ್ನೆಲ್ಲ ಮಾಡಿ ಇಲ್ಲೇ ಒಬ್ರು ಮಾಡ್ತಾರೆ. ಆದ್ರೆ ಮಾರುಕಟ್ಟೆ ವ್ಯವಸ್ಥೆ, ಮಾರುಕಟ್ಟೆ ತುಂಬಾ ಚೆನ್ನಾಗೇ ಇದೆ ಅವ್ರದ್ದು. ನಮ್ಮ ವಿಶ್ವವಿದ್ಯಾಲಯಕ್ಕೆ ಅವ್ರ ಮಗ ಬಂದು ಎಲ್ಲಾ ಉದ್ಯೋಗಗಳಿಗೆಲ್ಲ ಅವನೇ ಬಂದು ಕೊಟ್ಟು ಹೋಗ್ತಾನೆ, ತುಂಬಾ ಡಿಮ್ಯಾಂಡ್ ಇದೆ, ಅವ್ನು ತಂದಿದ್ದು ಎಷ್ಟೊಂದು ಬೇಗ ಮುಗ್ದೇ ಹೋಗುತ್ತೆ. ಸೊ ಈ ತರ ಇತ್ತೀಚೆಗೆ ಸಿರಿಧಾನ್ಯಗಳ ಮಹತ್ವ ಜಾಸ್ತಿ ಇದೆ, ಸೊ ಇದನ್ನು ಬಳಸ್ಕೊಂಡು ಮಾಡಬಹುದು. ಸೊ ಮತ್ತು ಸ್ವಲ್ಪ ಸರ್ವೆ ಮಾಡಿ ಈ ತರ ಸೂಪರ್ ಮಾರ್ಕೆಟ್ಗಳಿಗೆ ಅಥವಾ ತಮ್ಮದೇ ಆದ ಓನ್ ಒಂದು ಶಾಪ್ ನು ಇಟ್ಕೊಂಡು ಮಾಡಬಹುದು, ಅವ್ರದೇ ಆದ ಬ್ರ್ಯಾಂಡ್ ಅನ್ನ ಮಾಡಬಹುದಾ, ಏನಾದ್ರೂ ಅವ್ರದೇ ಆದ ಬ್ರ್ಯಾಂಡಿಂಗ್ ಮಾಡ್ಬೇಕಾದ್ರೆ ಏನ್ ಪ್ರೊಸೀಜರ್ ಬೇಕು ಅದಕ್ಕೆ? ಬ್ರ್ಯಾಂಡಿಂಗ್ ಅದೇ ಈ FSSA license ಒಂದು ಕಂಪಲ್ಸರಿ. ಸೊ ಅವ್ರದೇ ಆದ ಒಂದು ಹೆಸರು ಇರಬೇಕು ಬ್ರ್ಯಾಂಡ್. ಸೊ ಆದಷ್ಟು ಸ್ವಲ್ಪ ಆಕರ್ಷಕವಾಗಿರ್ಬೇಕು, ಜನರನ್ನ ಮನಸೆಳೆಯೋದು. ಸೊ ಆತರ ಮಾಡಿ ಅದನ್ನು ಒಂದು ಮುಖ್ಯ ಆದದ್ದು. ಸೊ ಅದನ್ನ ಆತರ ಮಾಡಿ ಲೈಸೆನ್ಸ್ ತೆಗೆದುಕೊಂಡು, ಸೊ ಅವ್ರು ನೀಟಾಗಿ ಪ್ಯಾಕೇಜಿಂಗ್ ಅದನ್ನೆಲ್ಲ, ಮತ್ತೆ ಕೆಲವು ಫುಡ್ ಇಂದು ಪ್ಯಾಕೆಟ್ಸ್ ಅಂತಾನೆ ಇದೆ. ಸೊ ಬೇರೆ ಬೇರೆ ಎಲ್ಲ ಚಿಕ್ಕ ಚಿಕ್ಕದ್ದು ತೆಳ್ಳಗಿರೋ ಕವರ್ಸ್ ನು ಕೂಡ ಬಳಸೋ ಹಾಗಿಲ್ಲ. ಸೊ ಈ ಫುಡ್ ಗ್ರೇಡ್ ಅದನ್ನೇ ಆ ತರದ ಪ್ಲಾಸ್ಟಿಕ್ ಗಳನ್ನೇ ಬಳಸು ಈ ಕವರ್ ಗಳನ್ನ. ಸೊ ಆ ತರದ್ದೆಲ್ಲ ಮಾಡ್ಕೊಂಡು ಅವರು ತಮ್ಮ ಪ್ರಾಡಕ್ಟ್ ಅನ್ನ ಮಾರುಕಟ್ಟೆಗೆ ಬಿಡಬಹುದು. ಅಂದ್ರೆ ನಿಮ್ಮ ವಿಚಾರದಲ್ಲಿ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತ ಮಹಿಳೆಯರು ಮನೆಯಲ್ಲಿದ್ದಂತವರು ಆಹಾರ ಸಂಸ್ಕರಣೆ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದ್ರಿಂದ ಸಾಕಷ್ಟು ಸಂಪಾದನೆ ಮಾಡಬಹುದು ಅಂತೀರಿ? ಹೌದೌದು, ಮಾಡಬಹುದು. ಇಂತ ಉದಾಹರಣೆಗಳು ಅದಾವ ಈಗಾದ್ರೂ ನಮ್ಮ ಜಿಲ್ಲೆಯಲ್ಲಿ? ಸಾಕಷ್ಟು ಮಾಡಿದ್ದಾರೆ ಸರ್, ತುಂಬಾ ಜನ ಮಾಡಿದ್ದಾರೆ. ಸೊ ಇಲ್ಲೇ ಹೇಳಿದೆ ಒಬ್ರು, ಭಾಗ್ಯಶ್ರೀ ಅಂತ, ಸ್ವಸಹಾಯ ಸಂಘದವರು. ಸೊ ಅವರು ಮಾಡಿ ಹೇಳಿದಾರೆ, ಚಿಕ್ಕ ನವಣೆ ಚಕ್ಲಿ, ನವಣೆ ನಿಪ್ಪಟ್ಟು, ಬಿಸಿಬೇಳೆ ಬಾತು, ನವಣೆ ಬಿಸಿಬೇಳೆ ಬಾತು, ಆ ತರದನ್ನೆಲ್ಲ ಮಾಡಿ ಅವರೇ ಮಾರ್ತಿದ್ದಾರೆ. ಅವ್ರಿಗೆ ತುಂಬಾ ಲಾಭನೂ ಇದೆ. ಸೊ ಅದ್ರ ಜೊತೆ ಅವರು ಉಪ್ಪಿನಕಾಯಿ ಮತ್ತೆ ಹಪ್ಪಳ ಆ ತರದನ್ನೆಲ್ಲ ಕುಡಿ ಕೂಡ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಫೋನ್ ಸಂಖ್ಯೆಯನ್ನ ಕೊಡ್ತೀರಿ, ಆಹಾರ ಸಂಸ್ಕರಣೆ ಮೌಲ್ಯವರ್ಧನೆ ಅಥವಾ ಏನಾದ್ರು ಬೇರೆ ಬೇರೆ ವಿಚಾರದಲ್ಲಿ ಮೌಲ್ಯವರ್ಧನೆ ಮಾಡ್ಬೇಕಂತಕ್ಕಂತ ಗ್ರಾಮೀಣ ಮಹಿಳೆಯರಿಗೆ ತರಬೇತಿ ಬೇಕಾಗಿತ್ತು, ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಫೋನ್ ಸಂಖ್ಯೆಯನ್ನು ಹೇಳಿ ನಮ್ಮ ಗ್ರಾಮೀಣ ಮಹಿಳೆಯರಿಗೆ. ಸೊ ಯಾರಿಗಾದ್ರೂ ಈ ವಿಷಯದ ಬಗ್ಗೆ ನಮ್ಮಲ್ಲಿ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಬಹುದು. 9696110 6060 8355 ಒಳ್ಳೆಯದು ವೀಣಾ ಅವರೇ, ಇದುವರೆಗೂ ಮೌಲ್ಯವರ್ಧನೆ ಸಂಸ್ಕರಣೆ ಅಂದರೆ ಏನು, ಮೌಲ್ಯವರ್ಧನೆ ಮಾಡೋದ್ರಿಂದ ಉದಾಹರಣೆಯನ್ನು ಕೊಟ್ಟಿರ್ತಾವೆ, ಮೆಣಸಿನಕಾಯಿ ಉದಾಹರಣೆಯನ್ನು ಕೊಟ್ಟರಿ, ಯಾವ ರೀತಿ ಲಾಭ ಆಗತ್ತೆ, ಅನುಕೂಲತೆಗಳೇನಿದ್ದಾವೆ, ಯಾವ ರೀತಿ ಮಾಡ್ಬೇಕಂತಕ್ಕಂಥದ್ದು. ನಮ್ಮ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಸ್ವಸಹಾಯ ಸಂಘಗಳಿದ್ದಾವೆ, ಗ್ರಾಮೀಣ ಮಹಿಳೆಯರಿದ್ದಾರೆ, ಸಾಕಷ್ಟು ಮಂದಿ ಉದ್ಯೋಗ ಅರಿಸಿ ಅಲ್ಲಲ್ಲಿ ಹೋಗ್ತಾ ಇರ್ತಾರೆ, ಅಥವಾ ಮೆಣಸಿನಕಾಯಿಯನ್ನು ಹಾಗೆ ಇಟ್ಟು ಮಾರ್ತಿರ್ತಾರೆ, ಅಥವಾ ಕಾಯಿಪಲ್ಲೆ ಸಾಕಷ್ಟು ಬೆಳೀತಾ ಇರ್ತಾರೆ. ಅವುಗಳ ಮೌಲ್ಯವರ್ಧನೆಯನ್ನು ಮಾಡೋದ್ರಿಂದ ಸಾಕಷ್ಟು ಲಾಭ ಗಳಿಸ್ಬೋದು ಅಂತಕ್ಕಂಥ ವಿಚಾರ ಹೇಳಿದರೆ, ಇನ್ನೊಮ್ಮೆ ನಿಮ್ಮನ್ನು ಸಂಪರ್ಕ ಮಾಡ್ಬೋದು. ನಿಮ್ಮ ಫೋನ್ ಸಂಖ್ಯೆ, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದಂಥ ವೀನಾಟಿ ಇವರ ಒಂದು ಫೋನ್ ಸಂಖ್ಯೆ ಈ ರೀತಿಯಾಗಿದೆ, 9611160835. ಈ ಫೋನ್ ಸಂಖ್ಯೆಗೆ ಸಂಪರ್ಕ ಮಾಡಿ ನಮ್ಮ ಗ್ರಾಮೀಣ ಮಹಿಳೆಯರು ಮೌಲ್ಯವರ್ಧನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಒಳ್ಳೆಯದು, ತಾವು ಇದುವರೆಗೆ ಮಾಹಿತಿ ನೀಡಿದ್ದಕ್ಕೆ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವೀಣಾ ಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಸರ್ಕಾರ ಈಗ ಕೇಳಿ ಜಾಗೀರ್ ವೆಂಕಟಾಪುರ ಗ್ರಾಮದ ರೈತರಾದ ಚಂದ್ರಶೇಖರ್ ಅವರ ಕೃಷಿ ಅನುಭವಗಳನ್ನು ರೈತ ಬಾಂಧವರಿಗೆಲ್ಲ ನಮಸ್ಕಾರ ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ರಾಯಚೂರು ತಾಲೂಕಿನ ಜಾಗೀರ್ ವೆಂಕಟಾಪುರ ಗ್ರಾಮದ ಚಂದ್ರಶೇಖರ್ ಅವರು ಇವರು ಸಣ್ಣ ರೈತರು ಯುವಕರು ಸುಮಾರು ವರ್ಷಗಳಿಂದ ಒಕ್ಕಲತನವನ್ನು ಮಾಡ್ತಾ ರೈತರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ರೈತ ಸಂಪರ್ಕ ಕೇಂದ್ರದಲ್ಲಿ ದೊರೆಯುವಂಥ ಒಂದು ಸೌಲಭ್ಯಗಳನ್ನು ರೈತರಿಗೆ ತಿಳಿಸ್ತಾ ಹಾಗೆಯೇ ವಿವಿಧ ಮಾಹಿತಿಗಳನ್ನು ಕೊಡ್ತಾ ಇವರು ಕೃಷಿಯನ್ನು ಕೂಡ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಅವರು ಕೃಷಿ ಬದುಕು ಹೇಗೆ ನಡೆದಿದೆ ಈ ವರ್ಷ ಅವರು ಯಾವ ರೀತಿ ಒಕ್ಕಲತನ ಮಾಡ್ತಿದ್ದಾರೆ ಏನು ಬೆಳೆ ಹಾಕ್ಕೊಂಡಿದ್ದಾರೆ ಕಳೆದ ವರ್ಷ ಮತ್ತು ಈ ವರ್ಷ ನೋಡಿದಾಗ ಲಾಭ ಆಯಿತು ನಷ್ಟ ಆಯಿತು ಎಂಬಂಥ ಒಂದು ವಿಚಾರವನ್ನು ನಮ್ಮ ರೈತರೊಂದಿಗೆ ಚಂದ್ರಶೇಖರ್ ಅವರು ಹಂಚಿಕೊಳ್ತಿದ್ದಾರೆ ಚಂದ್ರಶೇಖರ್ ಅವರೇ ಎಲ್ಲಿವರೆಗೂ ಓದಿರಿ ನೀವು ಸರ್ ನಮ್ಮದು ಪಿ ಯು ಸಿ ಸೆಕೆಂಡ್ ಇಯರ್ ಆಗಿದ್ರೆ ನಾವು ರೈತರು ಮೊದಲಿದ್ದ ಒಕ್ಕಲುತನ ಮಾಡ್ತಿದ್ರೆ ಸುಮಾರು ವರ್ಷಗಳಿದ್ದ ಒಕ್ಕಲುತನ ಮಾಡ್ಕೊಂತ ಬಂದಿರಿ ನಮ್ಮದು 50 ಎಕರೆ ಜಮೀನು ಇತ್ತು ನಾವೆಲ್ಲ ಅಣ್ಣ ತಮ್ಮರು ಬೇರೆ ಆಗಿ 13-13 ಎಕರೆ ಬಂದೈತೆ ನಾವು ಮೊದಲಿದ್ದ ಹತ್ತಿ ಜೋಳ ತೊಗರಿ ಎಲ್ಲ ಬೆಳ್ಕೊಂತ ಬಂದಿವಿ ರೀ ಒಕ್ಕಲುತನ ಮಾಡ್ಬೇಕಾದ್ರೆ 2 ಎತ್ತುಗಳಿದ್ದೀವಿ ರೀ ನಮ್ಮವು ನಾನೀಗ ಇದು ಮಾಡೋ ಸಲುವಾಗಿ ಕೆಲಸ ಮಾಡೋದಾಗಲಾರ ಸಲುವಾಗಿ ಎತ್ತುಗಳು ತೆಗೆದು ಇದು ಮಾಡೀವಿ ರೀ ಆದರೆ ಈಗ ತೊಗರಿ ಬೆಳಿತೀವಿ ಹತ್ತಿ ಬೆಳಿತೀವಿ ಎಲ್ಲ ಇದು ಮಾಡ್ಕೊಂತೀವಿ ರೀ ತೊಗರಿ ಬೆಳಿಬೇಕಾದ್ರೆ ಹೋದ ಸಲ ಬೆಳೆ ಕಡಿಮೆ ಬರಕ್ಕೆ ಹಚ್ಚಿದ್ರಿ ವರ್ಷ ತೊಗರಿ ಬಿತ್ತಿ ಬಿತ್ತಿ ಕುಂಠಿತ ಆಯ್ತು ಬೆಳೆ ಅದ್ರ ಸಲುವಾಗಿ ನಾವೇನು ಮಾಡಿವಿ ರೀ ಈಗ ಹತ್ತಿಗೆ ಬಂದೀವಿ ರೀ ವರ್ಷ ಹತ್ತಿ ಮಾಡಿ ಕೇಸಿ 1 ಎಕರೆ ಹತ್ತಿ ಹಾಕಿನ ನಾನು ಚೆನ್ನಾಗಿ ಐತೆ ಹತ್ತಿ ಇನ್ನು ಇದಾಗೆಲ್ಲ ಹತ್ತಿ ಬಿಡಿಸ್ಬೇಕಾರೆ ಈಗ ಹತ್ತಿ ಬಿಡಕ್ಕೆ ಬಂದು ಮತ್ತು 1-5 ಎಕರೆ ತೊಗರಿ ಐತೆ ರೀ ತೊಗರಿಗಳು ಸಮಗ್ರ ಕೃಷಿ ಮಾಡಿದರೆ ನಮ್ಗೆ ಒಳ್ಳೇದು ಅನುಕೂಲ ಆಗುತ್ತೆ ರೀ ಬರೀ 1 ಎಕರೆ ಲಾಸ್ ಆಗಿಬಿಡುತ್ತೆ ಸರ್ ಲಾಸ್ ಆದರೆ ನಮಗೆ ಪೂರ್ತಿ ಇದಾಗುತ್ತೆ ಅದಕ್ಕೆ ಎಲ್ಲವಷ್ಟು ಸ್ವಲ್ಪ ಸ್ವಲ್ಪ ಹಾಕಿದರೆ ಅದ್ರ ಸಲುವಾಗಿ ಸಾವಯವ ಕೃಷಿ ಮಾಡಿದರೆ ಅದ್ರ ಬಗ್ಗೆ ನಮಗೆಲ್ಲ ಅನುಕೂಲ ಆಗುತ್ತೆ ರೀ ಈಗ ಚಂದ್ರಶೇಖರ್ ಅವರೇ ಪಿ ಯು ಸಿ ವರೆಗೆ ಓದಿವಿ ಅಂತ ಹೇಳಿದ್ರಿ ಎಲ್ಲಿ ಓದಿದ್ರಿ ಮತ್ತು ಪಿ ಯು ಸಿ ಆದಮೇಲೆ ಮುಂದೆ ಯಾಕೆ ಓದಲಿಲ್ಲರಿ ಪಿ ಯು ಸಿ ಆದಮೇಲೆ ನಾವು ಒಕ್ಕಲುತನ ಮಾಡ್ಬೇಕಂತಕೇಸ್ ಮೊದಲಿದ್ದ ನಾವು ಒಕ್ಕಲುತನ ಮಾಡಿದ್ವಿ ಸರ್ ಮನೆತನ ಅದೇ ನಾವು ಒಕ್ಕಲುತನ ಮಾಡಿದ್ರಿ ನಮ್ಮ ಅಣ್ಣವ್ರು ಅಂಗಡಿ ಇಟ್ಟಿದ್ರು ಅದ್ರ ಸಲ ನಾವು ಒಕ್ಕಲುತನ ಮಾಡ್ಕೊಂತ ಇದು ಮಾಡಿದ್ರಿ ಇದು ಮಾಡ್ಕೊಂತ ಅದೇ ಒಕ್ಕಲುತನ ಮೊದಲಿದ್ದ ಮಾಡಿದ್ರಿ ಈಗ ಒಕ್ಕಲುತನ ಮಾಡ್ತೀವಿ ಸರ್ ನಾವು ಈಗ 50 ಎಕರೆ ಭೂಮಿ ಇತ್ತು ನಿಮ್ಮ ಅಣ್ಣತಮ್ಮರೆಲ್ಲ ಸೇರಿದಾಗ ನಿಮ್ಮ ತಂದೆಯ ಪಾಲಿಗೆ ಭೂಮಿ ಬಂದಿದ್ದು 50 ಎಕರೆ ಭೂಮಿ ಹೆಂಗೆ ಮೇಂಟೈನ್ ಮಾಡ್ತಿದ್ರು ಅವಾಗ ನಿಮ್ಮ ತಂದೆಯವರು 50 ಎಕರೆ ಭೂಮಿಯಾಗ 4 ಎತ್ತುಗಳು ಕಟ್ಟಿ ನಾವು ಒಬ್ಬರು ಒಂದು ಕೆಲಸದ ಅಜಿತ್ಗಳನ್ನ ಕರ್ಕೊಂಡು ನಾವು ಒಟ್ಟಿಗೆ ಮಾಡ್ತೀವಿ ಸರ್ ಅಂದ್ರೆ 4 ಎತ್ತಿದ್ದು ನಿಮ್ಮ ಆ ಕಾಲದಾಗ 4 ಎತ್ತು 2 ಆಕಳ 1 ಎಮ್ಮೆ ಇತ್ತು ಸರ್ ಮೊದಲಿದ್ದು ಇದು ಮಾಡ್ಕೊಂಡು ಈಗ ಎಲ್ಲ ಇದು ಮಾಡಿಸಲು ಲೇಬರ್ ಅವ್ರು ಸಿಗಲಾರ್ಸೋಲಾಗೆ ನಾವು 2 ಎತ್ತುಗಳು ತೆಗೆದು ಒಬ್ಬತ್ತನೇ ಮಾಡ್ಕೊಂತಿದ್ದೀನಿ ರೀ ಆಮೇಲೆ ಬರ್ತಾ ಅಣ್ಣ ತಮ್ಮರು ಬೇರೆ ಆದ್ಮೇಲೆ ನಾನು ಇದು ಮಾಡಿ ಈಗ 10 ವರ್ಷದಿಂದ ನಾನು ಒಕ್ಕಲುತನ ತೆಗೆದು ಸ್ವಂತ ಲೀಸಿಗೆ ಬಾಡಿಗರಿಸಿ ಅಂತ ಇದು ಮಾಡ್ಕೊಂತ ಕುಂತೀವಿ ಸರ್ ಈಗ ನೋಡ್ರಿ ಚಂದ್ರಶೇಖರ್ ಅವರೇ 50 ಎಕರೆ ಭೂಮಿ ಇದ್ದ ಕಾಲದಲ್ಲಿ 4 ಎತ್ತು 1 ಎಮ್ಮೆ ಆಕಳು ಎತ್ತುಗಳು ಎಲ್ಲ ಇದ್ದವು. ಯಾಕೆ ಇವು ಬರ್ತಾ ಬರ್ತಾ ಬರ್ತಾ ಬರ್ತಾ ಹಳ್ಳ್ಯಾಗ ಇವು ದನಕರುಗಳು ಆಕಳುಗಳು ಕುರಿಗಳು ಇವು ಎತ್ತುಗಳು ಕಡಿಮೆ ಆದವು ರೀ? ಅದು ಸರ್, ಈಗ ನಾವು ಫಸ್ಟ್ಗೆ ಇದ್ದಾಗ ಅಜ್ಜಿತಗನ್ ಕರ್ಕೊಂಡು ಕೆಲಸ ಮಾಡಿಸ್ತಾರೆ, ಈಗ ಅವರು ಸಿಗಲಾರ್ದಪ್ಲಾರ ಸರ್, ಮನೆಯವ್ರು ಮಾಡ್ಬೇಕಾದ್ರೆ ಆಗೋದಲ್ಲ ಅಂತಾರೆ ರೀ. ಹೆಣ್ಮಕ್ಳು ಸ್ವಲ್ಪ ಕೆಲಸ ಮಾಡ್ಬೇಕಾದ್ರೆ ಮನೆಯವ್ರ ಕೆಲಸ ಆಗುತ್ತೆ ರೀ, ಕಸ ಬೆಳೆಯೋದು ಇದೆಲ್ಲ ಆಗೋಲ್ಲ ಅಂತಂದು ಬಿಟ್ಬಿಟ್ಟು ಸರ್. ಇವೆಲ್ಲ ಇದಾಗ ಸಲಹೆ ವೈಯಕ್ತಿಕ ಸಲಹೆ, ಯಾಕೆ ನಾವು ಇದು ಮಾಡಿಬಿಟ್ರಾಯ್ತು ಬಾಡಿ ಗರಿಸಣ್ರಾಯ್ತು ಅಂತ ನಾವು ಎತ್ತುಗಳು ತೆಗೆದು ಸ್ವಂತ ಬಾಡಿ ಗರಿಸಂಬಕ್ ಮಾಡಿದ್ವಿ ಸರ್. ಎತ್ತುಗಳು ಈ ವರ್ಷ ಯಾವ್ದು ಹಾಕೊಂಡ್ರಿ ಹತ್ತಿ ಹೆಂಗೆ ಬರಕತ್ತದೆ ಇಳುವರಿ? ಎಕರೆಗೆ 8-9 ಕ್ವಿಂಟಲ್ ಬರ್ತಾನೆ ಸರ್. ಆದರೆ ಸ್ವಲ್ಪ ಅದು ಕಾಯಿ ಇದು ಬಿದ್ದು ಸ್ವಲ್ಪ ಪಿಂಕ್ ಬರೋ ಬಂದ ಸಲಗೆ 6-7 ಬರ್ಬೋದು ಸರ್. ಈಗ ಹೇಗೆ ಈ ವರ್ಷ ಗುಲಾಬಿ ಕಾಯಿ ಕೊರಕ ಕಡಿಮೆ ಇದೆ, ರೈತರು ಇಲ್ರಿ ಅದು ಏನು ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ, ಹೇಗೆ ನಿಮ್ಮ ಭಾಗದಲ್ಲಿ ಬಂದಿದೆ? ಈಗ ಸದ್ಯ ಕಾಣಕೈತೆ ಸರ್. ಈಗ ಚಳಿಗಾಲದಲ್ಲಿ ಜಾಸ್ತಿ ಬರ್ತಾ ಹೇಗೆ ಅದು? ಅವು ಸರ್ ಸ್ವಲ್ಪ ಪಿಂಕ್ ಕಟ್ ಆದವಕ್ಕೆ ಅಚ್ಚಗಿರ ಸಲ ಹೊಲಗಳು ಅವ್ರಿಗೆ ಪಿಂಕ್ ಬರೋನು ಬರೋ ಚಾನ್ಸಸ್ ಐತೆ ರೀ, ಅದು ಸ್ವಲ್ಪ ಜಾಸ್ತಿ ಬಂದ ಸರ್. ಈಗ ತೊಗರಿ ಏನೈತೆ ಇನ್ನ ಕಾಳು ಕಟ್ಟಕ್ ಆಗ ಸರ್. ಈಗ ನಾವು ಈಗ 3ನೇ ಸಲ ಸ್ಪ್ರೇ ಮಾಡಿವ್ರಿ, ಇನ್ನೊಂದ್ ಸಲ ಹೊಡಿಬೇಕು ಸರ್ ಎಣ್ಣೆ, ಇದಾಗಿದ್ರೆ ಇನ್ನ ಆಗ್ಬೋದು ಸರ್. ಚಂದ್ರಶೇಖರ್ ಅವ್ರ, ಈಗ ಮುಂಕಟ್ಟು ಜೂನ್ ಎಂಡು ಹತ್ತಿ ಕಾಳಿಟ್ಟವರು ಚಲೋ ಇಳುವರಿ ಬರಕತ್ತದ, ರೋಗ ಹುಳ ಕಡಿಮೆ ಅಂತ ಹೇಳ್ತಾರೆ, ಹೇಗೆ? ಜೂನು ಇದ್ರಾಗ ಫಸ್ಟಿಗೆ ನಮ್ಮಲ್ಲಿ ಮಳೆ ಆಗಲ್ಲ ಸರ್. ನಾವು ಮಳೆ ಬಂದರೆ ಜೂನ್ನಾಗ ಇಡ್ತೀವಿ ಸರ್. ಆದರೆ ಜುಲೈ 15ಕ್ಕೆ ನಾವು ಬಿತ್ತನೆ ಮಾಡಿದ್ವಿ ಸರ್ ಹತ್ತಿ, ಅದ್ರ ಸಲುವಾಗಿ ನಮ್ಗೆ ಸ್ವಲ್ಪ ಲೇಟಾಗಿ ಇಂಕಟ್ ಆಗ್ಯ ಸರ್, ಹಿಂದ್ಗಡೆ ಹಾಕಿವ್ರಿ. ಆದ್ರೂ ಮುಂಚೆ ಹಾಕಿದ್ವು ಬಂದ ಸರ್ ಫಸ್ಟಿಗೆ, ಈಗೂ ಬರ್ತವ್ರಿ ನಮ್ಮನು ಬರ್ಬೋದು ಅದಕ್ಕೆ ಸ್ವಲ್ಪ ಗಿಳಿ ಕುಂಠಿತ ಆಗ್ಬೋದು ಸರ್. ಈಗ 8 ಎಕರೆ ಹತ್ತಿ ಹಾಕಿವಿ ಅಂತ ಹೇಳಿದ್ರಿ, ಎಷ್ಟು ಬರ್ಬೋದು ನಿರೀಕ್ಷೆ ಎಕರೆಗೆ? ಒಂದು 50 ಕ್ವಿಂಟಲ್ ಆಗ್ಬೋದು ಸರ್. 50 ಕ್ವಿಂಟಲ್ ನಮ್ಮ ನಿರೀಕ್ಷೆ ಇದೆ ಸರ್. ಅದಕ್ಕೆ ಸುಮಾರು ಅಂದ್ರೆ ಮತ್ತೆ 9,000 ರೇಟ್ ಐತೆ ರೀ, 10,000 ಹಂಗೆ ಆಗ್ಬೋದು ಅಂತ ನೋಡಿ ಕೇಸ್ ಇದು ಮಾಡೋ ಸರ್. ಅಲ್ಲ, ಈಗ 50 ಕ್ವಿಂಟಲ್ ಅಂತಂದ್ರೆ ನಿಮ್ಮ ಸರಾಸರಿ ಒಂದು 7-8 ಆಗಲಿಲ್ಲ? ಆಗಲ್ಲ ಸರ್, ಕಡಿಮೆ ಆಯ್ತು ಸರ್. ಅದು ಒಂದು 5-6 ಕ್ವಿಂಟಲ್ ಎಕರೆಗೆ ಬರ್ಬೋದು. ಹಾಂ ಸರ್, ಬರ್ಬೋದು. ನಮ್ಮದು ಹೊಲ ಲೆಕ್ಕ ಅಂದರೆ 8-10 ಬರಪ್ಲಿತ್ತು ಸರ್. ಹೊಲ ಚೆನ್ನಾಗಿ ಬೆಳೆ ಇದು ಮಾಡಿದ್ವಿ ರೀ, ಕಸ ಎಲ್ಲ ತೆಗೆದು ಗೊಬ್ಬರ ಗಿಬ್ಬರ ಎಲ್ಲ ಎಣ್ಣೆಗೆಣ್ಣೆ ಎಲ್ಲ ಚೆನ್ನಾಗಿ ಮಾಡಿದ್ವಿ ರೀ. ಅದು ಸ್ವಲ್ಪ ಪಿಂಕ್ ಬರ ಬಂದ ಸಲಗೆ ಬೆಳೆ ಸ್ವಲ್ಪ ಕುಂಠಿತ ಆಗತ್ತೆ ಸರ್. ಈ ವರ್ಷ ಚಂದ್ರಶೇಖರ್ ಅವರೇ, 1 ಎಕರೆ ಸರಾಸರಿ ಹತ್ತಿಯನ್ನು ಹೊಲ ರೆಡಿ ಮಾಡಿ ಕಾಳಿ ಕಸ ತೆಗೆದು ಎಣ್ಣೆ ಹೊಡೆದು ಕಟಾವು ಮಾಡಿ ಮಾರ್ಕೆಟ್ ಹೋಗೋವರೆಗೂ ಎಷ್ಟು ಖರ್ಚು ಬರ್ತಾ ಅಂತ ಹೇಳ್ತೀರಿ? ಒಂದು ಎಕರೆಗೆ 35,000 ರೂಪಾಯಿ ಆಗುತ್ತೆ ಸರ್. ಅಲ್ಲ, ಸ್ವಂತ ಇದು ಮಾಡಬೇಕು, ಸ್ವಂತ ಭೂಮಿ ಇದ್ರೆ ಸರ್ ಮತ್ತೆ ಲೀಸ್ ಆದರೆ ಜಾಸ್ತಿ ಆಗುತ್ತೆ ರೀ. 1 ಎಕರೆ 35,000 ರೂಪಾಯಿ ನಾವು ಖರ್ಚು ಮಾಡಿದ್ರೆ 50,000 ರೂಪಾಯಿ ಆಗಿತ್ತು ಅಂದ್ರೆ ಹತ್ತಿದ್ದು 50-60,000 ಆದ್ರೆ ನಮ್ಗೆ ಏನೋ ಲಾಭ ಆಗುತ್ತೆ ಸರ್. 15-20,000 ರೂಪಾಯಿ ಲಾಭ? ಹಾಂ, ಲಾಭ ಆಗುತ್ತೆ ಸರ್. ರೇಟ್ ಇದ್ರೆ ಮತ್ತೆ ಕೂಲಿ ಎಲ್ಲ ಊರು ಎಲ್ಲ ಮೈ ಮೇಲೆ ಹಾಕ್ತಪ್ಪ ಅಂತಂದ್ರೆ ಮತ್ತೆ ಲಾಸ್? ಹ್ಞೂ, ಅದು ಇದ್ರ ಮಗ ಆದರೆ ಲಾಸ್ ಆಗುತ್ತೆ ಸರ್. ಮತ್ತೆ ರೇಟ್ ಸ್ವಲ್ಪ ಜಾಸ್ತಿ ಇದ್ರೆ ಆಗುತ್ತೆ ಸರ್, ರೇಟ್ ಇಲ್ಲರೆ ಕಡಿಮೆ ಆಗುತ್ತೆ ಸರ್. ಅಂತಂದ್ರೆ ನೀನು ಹೇಳಿದ ಪ್ರಕಾರ ಚಂದ್ರಶೇಖರ್ ಅವರೇ, 1 ಎಕರೆಗೆ ಸರಾಸರಿ ಒಳ್ಳೆ ಮಳೆ ಬೆಳೆ ಬೆಳಿತಪ್ಪ ಅಂತಂದ್ರೆ 10-12 ಕ್ವಿಂಟಲ್ ಇಳುವರಿ ಬರಬೇಕು. 10-12 ಚಲೋ ಹೊಲ ಇದ್ರೆ ಚೆನ್ನಾಗಿದ್ದು ಬರ್ತವೆ ಸರ್. ಆದರೆ ಬಂದರೆ ನಮ್ಗೆ ಆದರೆ ರೈತರಿಗೆ ಲಾಭ ಆಗುತ್ತೆ ಸರ್. 5-6 ಬಂದರೆ ಲಾಭ ಆಗಲ್ಲ ಸರ್, ನುಕ್ಸಾನ್ ಆಗುತ್ತೆ ಸರ್ ನಮ್ಗೆ. ಮತ್ತೆ ತೊಗರಿ ಹೇಗಿದೆ ನಿಮ್ದು? ತೊಗರಿ ಚೆನ್ನಾಗಿದೆ ಸರ್. ಈಗ ಸದ್ಯ ಹೂ ಬಿಡುವ ಅಂತ ಕಾಯಿ ಕಟ್ಟೆ ಸರ್. ಈಗ ಅದು ವರ್ಷ ತೊಗರಿ ಹಾಕಿದ್ರೆ ಇಳುವರಿ ಕಡಿಮೆ ಬರ್ತದೆ ರೀ. ಸ್ವಲ್ಪ ಬೆಳೆ ಖಾಲಿಗೆ ಮಾಡಬೇಕು ಸರ್. ಹತ್ತಿದ್ದು ತೊಗರಿದ ಹತ್ತಿ ಹಿಂಗೆ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಬರ್ತದೆ. ಈ ವರ್ಷ ಬಂತು ಎಕರೆಗೆ 3-3.5 ಕ್ವಿಂಟಲ್ ಬರ್ಬೋದು. ಹೇಗಾರೆ ಈಗ ತೊಗರಿಗೆ ರೈತರು ಹೇಳ್ತಾರೆ, ಇದು ಲೇಬರ್ ಇರಲಾರ್ದು ಬೆಳೆ ರೀ, ಒಂದ್ಸಲ ಹರಗಿ ಮಡಿಕೆ ಹೊಡೆದು ಕುಂಟೆ ಹೊಡೆದು ಮತ್ತೆ ಅದನ್ನ ಟ್ರ್ಯಾಕ್ಟರಿಂದನೇ ಬಿತ್ತಿಸ್ಬಿಟ್ಟಿವಿ, ಮತ್ತೆ ಟ್ರ್ಯಾಕ್ಟರಿಂದನೇ ಸ್ಪ್ರೇ ಮಾಡೋ ಬಂದಿದ್ದಾವೆ, ಅನಂತರ ಕಟಾವು ಮಾಡುವ ಕೂಡ ಟ್ರ್ಯಾಕ್ಟರಿಂದನೇ ಬಂದಿದ್ದಾವೆ, ಇಲ್ಲ ಕಂಬೈನ್ ಹಾರ್ವೆಸ್ಟ್ಗಳು, ಕಡಿಮೆ ಖರ್ಚು ಅಂತ ಹೇಳ್ತಾರೆ. ಅದಕ್ಕೆ ರೈತರು ತೊಗರಿಗೆ ಮನಸ್ಸು ಮಾಡ್ತಾರೆ. ತೊಗರಿ ಕಡಿಮೆ ಖರ್ಚಿಲ್ಲ ಸರ್. ಟ್ಯಾಕ್ಟರ್ಲೇ ಬಿತ್ತನೆ ಮಾಡೋದು, ಟ್ಯಾಕ್ಟರ್ಲೇ ಕುಂಟೆ ಬಿಡೋದು, ಟ್ಯಾಕ್ಟರ್ಲೇ ಸ್ಪ್ರೇ ಮಾಡೋದು, ನಾಳೆ ಕಟಾವು ಮಾಡೋದು ಕೂಡ ಮಷಿನ್ಲೇ ಅಂದ್ರೆ ಕೂಡ ಖರ್ಚು ಜಾಸ್ತಿ ಬರ್ತದೆ ಸರ್. ಆದರೆ ಮೊದಲಾದರೆ ಕಟ್ ಮಾಡೋದು ಕೈಲೇ ಮಾಡಿ ಇದು ಮಾಡಿದರೆ ಅದು ಸ್ವಲ್ಪ ಒಟ್ಟು ಅದು ಎತ್ತುಗಳಿಗೆ ಹಾಕಿ ಸರ್, ದನಕರಗಳು ಇರ್ತದ್ದು ಮಾಡ್ತವ್ರಿ. ಈಗ ದನಕರಲ್ಲ ಸರ್, ಅದ್ರ ಸಲುವಾಗಿ ಮಷಿನ್ಲೇ ಮಾಡಿಬಿಡ್ತಾರೆ. ಅದೇನು ಒಟ್ಟು ಎಲ್ಲ ಗೊಬ್ಬರ ಆಗಿಬಿಡ್ತು ಸರ್, ಎಲ್ಲಿಗೆ ಹೋದ ಲೊಟ್ಟೆನು ಹೊಲಕ್ಕೆ ಗೊಬ್ಬರ ಆಗುತ್ತೆ. ಆದರೆ ಮತ್ತೆ ಇದು ಕಟ್ ಖರ್ಚು ಜಾಸ್ತಿ ಬರ್ತದೆ ಸರ್. ಇದು ಎಲ್ಲಷ್ಟು ಇದು ಮಾಡೋ ಸಲುವಾಗಿ ಖರ್ಚು ಜಾಸ್ತಿ ಆಗುತ್ತೆ ರೀ. ಹಂಗೆ ಹತ್ತಿ ಬಿಡೋ ಲೇಬರ್ಗಳ ಸಮಸ್ಯೆ ನಿಮ್ಮಲ್ಲಿದೆಯಾ? ಹ್ಞೂ, ಇದೆ ಸರ್. ಬೇವೂರ್ಲಿದ್ದ ಬಂದ ಸರ್, ನಮ್ಮೂರಾಗ ಲೇಬರ್ ಭಾಳ ಆಗಲ್ಲ ಸರ್. ಆಂಧ್ರ ತೆಲಂಗಾಣದಿಂದ ಬಂದು ಭಾಳ ಜನ ಅವರಿಲ್ಲೇ ಇದ್ದು ಎಕರೆಗೆ 10 ರೂಪಾಯಿ 12 ರೂಪಾಯಿ ಕೆ ಜಿ ಹಂಗೆ ಬಿಡಿಸ್ಕೊಟ್ಟು ಹೋಗ್ತಾರೆ ಸರ್. ಅವ್ರು ಇಲ್ಲ, ಇಲ್ಲಿ ನಿಮ್ಮೂರು ಹೊರಗಡೆ ಎಲ್ಲ ಜೋಪಡಿ ಹಾಕೊಂಡಿರಲ್ಲ, ಅವರೇ ಲೇಬರ? ಅವರೇ ಲೇಬರ್ ಸರ್. ತೆಲಂಗಾಣದಿಂದ ಬೇರೆ ಕಡೆಲಿದ್ದ ಕೋಸಿಲಿದ್ದ ಅಲ್ಲೆಲ್ಲ ಬಂದು ಇಲ್ಲೇ ಜೋಪಡಿ ಹಾಕೊಂಡು ಅವ್ರು ಇಲ್ಲೇ ಇದ್ದಾರೆ ಸರ್. ಇಲ್ಲ ಆದ್ರೂ ಕೂಡ ಮತ್ತೆ ಬೇರೆ ಊರ್ಲಿದ್ದ ಕ್ರೆಸರ್ನಾಗ ಬುಲರ್ ಗಾಡಿಯಾಗ ಟಾಟಾ ಎಸಿಗಳಾಗ ಬಂದು ಬಿಡಿಸ್ಕೊಟ್ಟು ಹೋಗ್ತಾರೆ ಸರ್. ಅವ್ರು ಕೂಲಿ ಮಾಡಂಗಿಲ್ಲ, ಅವರು ಗುತ್ತಿಗೆ ತಗೊಂತಾರೆ? ಹಾಂ, ಗುತ್ತಿಗೆ ಸರ್. ಎಕರೆಗೆ ಕ್ವಿಂಟಲ್ ಲೆಕ್ಕ ಸರ್, ಕೆ ಜಿ ಕೂಲಿ ಲೆಕ್ಕ ಮಾಡಂಗಿಲ್ಲ. 200 ರೂಪಾಯಿ ಕೂಲಿ, 300 ಕೊಡ್ತೀನಿ ದುಡಿ ಅಂದ್ ಮುಂಜಾನೆ ಸಾಯಂಕಾಲ ಅಂದ್ರೆ ಬರಲ್ಲ ಅವರು? ಇಲ್ಲ ಸರ್, ಕೂಲಿ ಆದರೆ ಬರಲ್ಲ ಸರ್ ಅವರು. ಕೂಲಿ ಆದರೆ ಅವರಿಗೆ ಲಾಭ ಆಗಲ್ಲ ಸರ್ ಅವ್ರಿಗೆ. ಅದಕ್ಕೆ ಕೆಜಿಗೆ 12 ರೂಪಾಯಿ 10 ರೂಪಾಯಿ ಆದರೆ ಅವ್ರಿಗೆ ಲಾಭ ಆಗುತ್ತೆ ಸರ್. ಬಾಡಿಗೆ ಎಲ್ಲ ಹೋದ್ರು ಕೂಡ ಅವರಿಗೆ. ನನಗೆ ನೆನಪಿದೆ, ನನಗೆ ಒಂದು ಕೆಲವೊಂದು ವಿಚಾರಗಳು ದೇವದ್ರ ಭಾಗದಲ್ಲಿ ನಾನು ಅವಾಗ ಸ್ವಲ್ಪ ನೆನಪು ಏನಪ್ಪ ಅಂತಂದ್ರೆ, 1 ಎಕರೆಗೆ 6-7 ರೂಪಾಯಿ ಕೆಜಿಗೆ ತೆಗಿತಿದ್ರು ಹತ್ತಿ, ಈಗ 10 ರೂಪಾಯಿ ಇದೆ. ಹಾಂ, 10 ರೂಪಾಯಿ 12 ರೂಪಾಯಿ ಸರ್. ಈಗ ಇದು ಮಾಡೋದು ಫಸ್ಟ್ನೇ ಬಿಡಿ ಆದ್ರೆ 10 ರೂಪಾಯಿ ಸರ್, ಆಮೇಲೆ 2ನೇದಾರ ಸ್ವಲ್ಪ 12 ಹಂಗೆ ಮಾಡ್ತಾರೆ ಸರ್. ಸ್ವಲ್ಪ ಹಾಗೆ ಆದಾಗ ಮತ್ತೆ ಬಿಡಿಸೋಕೆ ಭಾಳ ಖರ್ಚಿದು. ಹ್ಞೂ, ಬಿಡಿಸೋಕೆ ಭಾಳ ಖರ್ಚಾಗುತ್ತೆ ಸರ್. ಮತ್ತೆಲ್ಲ ಇದು ಮಾಡ್ಕೊಂಡು ತಂದು ಮತ್ತೆ ಇದು ಮಾಡಿ ರಚಿರ್ ಒಯ್ಬೇಕು, ಎಲ್ಲ ಇದಾಗುತ್ತೆ ಸರ್. ಖರ್ಚು ಎಷ್ಟು ಮಾಡ್ತಾ ಇದೀವಿ ಅಷ್ಟಕ್ಕೆ ನಮ್ಗೆ ಬೆಳೆ ಬರ್ತಾ ಇಲ್ಲ, ಲಾಸ್ಟಿಗೆ ಜೇಬಿನಾಗ ನಮ್ಮ ರೊಕ್ಕ ಉಳಿತಿಲ್ಲ, ಯಾಕ್ರಿ ಹಿಂಗೆ ಯಾಕೆ ಆಗತ್ತದ? ಮೊದಲು ನಾವು ಸ್ವಂತ ಮಾಡ್ಕೊಂಡು ಯಾವಾಗ ನಾವು ಬೇಕಂದಾಗ ಅರ್ಬೋದಾಗಿ ಸರ್ ಇದು ಮಾಡೋದಾಗಿತ್ತು ರೀ, ಅವಾಗ ಎಲ್ಲ ಲಾಭ ಆಗ್ತದೆ ಸರ್. ಈಗೇನೆಲ್ಲ ಅವ್ರ ಮೇಲೆ ಡಿಪೆಂಡ್ ಸರ್, ಈಗ ನಾವು ಬಂದಾಗೆ ಅರ್ಗ್ಬೇಕು ಹಂಗಾಗುತ್ತಾರೆ, ನಮ್ಗೆ ಇವತ್ತೇ ಅರ್ಗ್ಬೇಕಂದ್ರೆ ಆಗಲ್ರಿ, ಅವ್ರು ಬಂದಾಗ ಅರ್ಕೊಂಡು ಇದು ಮಾಡ್ಕೊಂಡು ಇದು ಮಾಡೋ ಸಲುವಾಗಿ ಟೈಮ್ಗೆ ಆಗಲ್ರಿ. ಅವು ಸ್ವಂತ ನಮ್ಮ ಕೈಗಿತ್ತು, ನಾವು ಮಾಡ್ಕೊಂಡು ಇದಾಗ್ತದ್ರಿ, ಅದ್ರ ಸಲುವಾಗಿ ಅವಾಗ ಲಾಭ ಆಗ್ತಿತ್ತು ರೀ. ಈಗ ಸ್ವಲ್ಪ ಅಷ್ಟು ಲಾಭ ಆಗಲ್ಲ ಸರ್, ಈಗ ಅವಾಗಿನ ಕೆಲಸ ಅವತ್ತೇ ಆಗ್ತಾ ಇಲ್ಲ, ಇವತ್ತಿನ ಕೆಲಸ ಇವತ್ತೇ ಮಾಡ್ಬೇಕಂದ್ರೆ ಈಗ ಆಗಲ್ಲ ಸರ್, ಅವಾಗ ಆಗ್ತಿತ್ತು ನಮ್ಮ ಕೈಯಾಗ ಮಾಡಕ್ಕಲ್ಲ. ಮನೆಗೆ ಎತ್ತುಗಳಿದ್ದು ಸ್ವಂತ ಮಾಡ್ತೀನಿ, ನಾನೇ ಸ್ವಂತ ಮಾಡ್ತೀನಿ ಸರ್. ಅವಾಗ ಈಗ ಆಗಲ್ರಿ, ಒಬ್ರು ಬರ್ಬೇಕಂದ್ರೆ ಲೇಬರ್ ಬರ್ತಾರ, ಡ್ರೈವರ್ ಇಲ್ಲಾಂದ್ರೆ ಬಿಡ್ತಾರೆ, ಒಬ್ರು ಲೇಬರ್ ಸಿಗ್ಲಕ್ಕೂ ಆಗಲ್ಲ ಸರ್ ಈಗ ಮಾಡೋದು. ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಲೇಬರ್ ಸಿಗ್ಲಿಕ್ಕಂದ್ರೆ ನಾವು ಕರ್ಕೊಂಡೋಗಿ ಕೆಲಸ ಮಾಡ್ಕೊಂಡು ಬರಪ್ಪಲ್ಲಿ ಕೂಡ ಈ ಸರಿ ಈಗೂ ಮಾಡಿಸ್ತೀವಿ ರಂಗನು. ಆದರೆ ಸ್ವಂತ ಮಾಡಿದ್ದೆ ಬೇರೆ, ಒಬ್ಬರ ಮ್ಯಾಗ ಅವಲಂಬನೆ ಅದು ಭಾಳ ಕಷ್ಟ ಆಗುತ್ತೆ ಸರ್. ಒಕ್ಕಲ್ತನ ಮಾಡಕ್ಕೆ ಮೊದಲು ಒಕ್ಕಲ್ತನ ಮಾಡಿದ್ದಕ್ಕೆ ಭಾರಿ ಇದೈತೆ ರೀ, ಈಗಿನ ಅದಕ್ಕೆ ಭಾಳ ಕಷ್ಟ ಆಗುತ್ತೆ ಸರ್. ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಮನೆಗೆ ಮಾಡಿರ್ಬೇಕು, ಮೈಮರ ದುಡಿಬೇಕು, ಎತ್ತಿರ್ಬೇಕು, ಅವನ ಹೈನ ಇರಬೇಕು, ಒಂದು ಗೊಬ್ಬರ ಮನೆಯದು ಅಂತಂದ್ರೆ ಮನೆಗೆ ಇರಬೇಕು ವ್ಯವಸ್ಥೆಗಳು, ಬೀಜಗಳು ಕೂಡ ಒಂದು ಕಡಿಮೆ ಖರ್ಚಿನ ಸಿಗಬೇಕು, ಗೊಬ್ಬರ ನಮ್ಮದೇ ಇರಬೇಕು, ಈ ರೀತಿಯಾದಾಗ ಲಾಭ ಆಗ್ತದೆ. ನಿಮ್ಮ ಜಾಗೀರ ವೆಂಕಟಾಪುರ ಭಾಗದಲ್ಲಿ ಜಾಸ್ತಿ ಬೆಳೆ ಸರಾಸರಿ ನೋಡಿದಾಗ ಬರೀ ಹತ್ತಿನ ಕಾಣ್ತಾ ಇದೆ, ಯಾವ ಬೆಳೆನ ರೈತ ಬಾಂಧವರು ಹೆಚ್ಚು ಹಾಕೊಂಡಿದ್ದಾರೆ? ಹೋಸಲ ತೊಗರಿ ಜಾಸ್ತಿ ಸರ್, 100-80% ತೊಗರಿ ಸರ್. ಹೋಸಲ ಬೆಳೆ ಕುಂಠಿತ ಸಲ ಎಕರೆ ಕ್ವಿಂಟಲು ದಿಡ್ ಕ್ವಿಂಟಲು 80 kg ಹಂಗೆ ಬರೋ ಸಲುವಾಗಿ ಈ ವರ್ಷ ಏನು ಮಾಡಿದ್ರು, ಹತ್ತಿ ಚೆನ್ನಾಗಿ ಬರಕತ್ತೇವೆ ಬೇರೆ ಕಡೆ ಅಂತ ಹತ್ತಿಂದು ರೇಟ್ ಜಾಸ್ತಿ ಇದ್ದ ಸಲುವಾಗಿ ಹತ್ತಿಗಳು ಜಾಸ್ತಿ ಹತ್ತಿದ್ ಮಾಡ್ಯ ಸರ್. ಈ ವರ್ಷ 65% ಹತ್ತಿಯಾಗ ಸರ್ ನಮ್ಮೂರಲ್ಲಿ ಜಾಗಿರ ವೆಂಕಟಪ್ಪರ ಎಲ್ಲವಷ್ಟು. ಬಿಳಿಜೋಳ ಹೇಗೆ ನಿಮ್ಮಲ್ಲಿ ಮತ್ತೆ ಆಹಾರಕ್ಕೆ ಬೇಕಲ್ಲ, ಹೊಟ್ಟೆ ಕಾಳಬೇಕು? ಬಿಳಿಜೋಳ ಬಿತ್ತಾರೆ ಸರ್, ಹೋದ ಸಲ ಕೂಡ ಹಾಕಿದ್ರಿ, ಈ ವರ್ಷ ಕೂಡ ಹಾಕ್ಯಾರ ಸರ್. ಆದರೆ ನಮ್ಮಲ್ಲಿ ಬಿಳಿಜೋಳ ಅಂದರೆ ಬೇರೆ ತರಕ್ಕೂ ಸರ್, M35 ಅಂತೇಳಿ ಮಾನದಂಡಿಗೆ ಔಟ್ರನೇ ಮೊದಲಿದ್ದ ಔಟ್ರನೇ ಇಟ್ಕೊಂಡು ಔಟ್ರನೇ ಬಿತ್ತಾರೆ ಸರ್. ಪೂರ್ತಿಲ್ದಾಗ ಅರಸ್ಕಾದಾಗೂ ತಂದು ಬಿತ್ತಾರೆ ಸರ್. ಅವು ಕೆಂಪು ಗುನಿ ಸರ್, ಇಳುವರಿ ಬರ್ತವವು. ಇವು ನಮ್ಮ ಬಿಳಿ ಗುನಿ ಮೊದಲು ಇದ್ದವು, ಬೆಳೆ ಸ್ವಲ್ಪ ಕಡಿಮೆ ಬರ್ತದೆ ಸರ್. ಆದರೆ ರೇಟ್ ಜಾಸ್ತಿ ಇರ್ತವೆ ಸರ್, ಚೆನ್ನಾಗಿರ್ತಾವೆ ರೊಟ್ಟಿ ಅವು. ಯೂಟ್ರನ್ ಮಾಡೋ ಸಲುವಾಗಿ ಮಾನದಂಡಿಗೆ M35 ಜಾಸ್ತಿ ಸರ್ ನಮ್ಮಲ್ಲಿ. ಈಗ ಚಂದ್ರಶೇಖರ್ ಅವರೇ, ನಿಮ್ಗೆ 8 ಎಕರೆ ಹತ್ತಿ ಹಾಕೊಂಡಿರಿ, 1-5 ಎಕರೆ ತೊಗರಿ ಹಾಕೊಂಡಿರಿ, ಮತ್ತೆ ಹೊಟ್ಟೆ ಕಾಳು ಬೇಕಲ್ರಿ, ಅದೇ ಮಾಡ್ತೀರಿ? ಒಟ್ಟಿಗೆ ಕಾಳು 1-2 ಕ್ವಿಂಟಲ್ ಬೇರೆ ಜೋಳ ತಗೋಬೇಕು ಸರ್. ಈಗ ಇದು ಮಾಡ್ಕೊಂಡು ಕೇಸ್ ಅಕ್ಕಿನೂ ಕಂಡ್ಕೋಬೇಕು. ಅಕ್ಕಿನೂ ಕೊಂಡ್ಕೋಬೇಕು ಸರ್ ಬೇರೆ ಇದು ಮಾಡಕ್ಕೆ. ಮೊದಲಾದ್ರೆ ಜೋಳ ಬಿತ್ತಿದಾಗ ಕುಸಿಬೆ ಕೂಡ ಎಣ್ಣೆ ಆಯ್ತು ಸರ್, ಮತ್ತೆ ಜೋಳ ಮನೆಗೆ ಹಾಕ್ತಿದ್ರು. ಈಗೇನಿಲ್ಲ, ತೊಗರಿ ಬೇಳೆ ಮನೆಗೆ ಹಾಕ್ತಾವ್ರಿ, ಮತ್ತೆ ಬೇರೆ ಕಡೆ ತಗೋಬೇಕು ಸರ್. ಈಗ ಜೋಳ ಆಗಲಿ ಯಾವ್ದಾಗಲಿ ಅಕ್ಕಿ ತಗೊಂಡೇ ಮಾಡ್ಕೋಬೇಕು ಸರ್. ನೋಡ್ರಿ, ಯಾವುದೇ ರೈತ ಇರ್ಬೇಕಪ್ಪ ಅಂತಂದ್ರೆ ಹೊರಗಡೆಯಿಂದ ತಗೊಳ್ಳೋದು ತಪ್ಪಬೇಕು, ತಾವೇ ಬೆಳಿಬೇಕು, ತಮಗೆ ಬೇಕಾದಂಥದ್ದನ್ನ ಉಳಿಸ್ಕೊಂಡು ಮತ್ತೆ ಮಾರ್ಕೆಟ್ಗೆ ಹೋಗುವಂತ ಒಂದು ಕಾಲ ಇತ್ತು. ಅವಾಗ ಕಾಳು ಕಡಿ ಅಟ್ಕಿ ಮೂಂಗು ಅವೆಲ್ಲ ಹಾಕ್ತಿದ್ವಿ, ನಾವು ಅಕಡಿ ಕಾಳು ಹಾಕ್ತಿದ್ವಿ. ಹೌದಾ, ಈಗ ಯಾಕೆ ಆ ಪದ್ಧತಿಗೆ ನಾವು ಯಾಕೆ ಹೋಗ್ತಿಲ್ಲ? ಈಗ ಎಲ್ಲಿ ಅಕಡಿ ಕಾಳು ಹಾಕಿದ್ರೆ ಇದ್ರಾಗ ತೊಗರಿಲ್ದಾಗ ಬಿಡ್ಸಕ್ ಬರಲ್ಲ ಸರ್. ಅವಾಗ ಹಾಕ್ತಿದ್ವಿ, ಮಿಷಿನ್ ಮಾಡ್ತಾರಲ್ಲ ಸರ್. ಈಗ ಅವಾಗಾದ್ರೆ ಮೊದಲು ಮನುಷ್ಯರ್ಲಿಂದ ಮಾಡ್ತೀವಿ ರೀ, ತೊಗರಿ ಮನುಷ್ಯರ್ ಕೊಯ್ಯಪಟ್ಟಿಗೆ ಅಕಡಿ ಹಾಕೊಂಡು ತೊಗರಿ ಅಲ್ಸಂದ ಆಗಲಿ ಹೆಸರಾಗಲಿ ಬಿಡ್ಸಂಬರ್ತಾರೆ ಮೆಟ್ಟಿಗೆವು. ಈಗ ಮಷಿನ್ ಹಚ್ಚಿಸೋಲಾಗೆ ಇದು ಮಾಡಲ್ಲ ಸರ್, ಒಮ್ಮೆಗೆ ಮಷಿನ್ ಹಚ್ಚಿಬಿಡ್ತವೆ ಅದಕ್ಕೆ ಮಾಡಕ್ಕೆ ಬರಕಲ್ಲ ಸರ್. ಅದ್ರ ಸ್ವಂತ ಮೊದಲು ಮನುಷ್ಯರು ಮಾಡೋದೇ ಚೆನ್ನಾಗಿರ್ತದೆ ಸರ್ ಎಲ್ಲ ಮಾಡೋಕೆ. ಚಂದ್ರಶೇಖರ್ ಅವ್ರು, ಈಗ ನಿಮ್ಮ ಭಾಗದಲ್ಲಿ ಏನಾದರೂ ನೀರು ಬರೋದು ಏನಾದ್ರು ಚಾನ್ಸಸ್, ಕೆರೆ ಕಾಲುವೆ ಏನಾದರೂ ಒಂದು ಬಂತಪ್ಪ ಅಂತ ನೀರಾವರಿ ಆದ ಅನುಕೂಲ ಆಗ್ತದ? ನೀರಾವರಿ ಈಗ ಕೆನಲ್ ಮಾಡಕ್ಕೆ ಸರ್, ಡಿಸ್ಟ್ರಿಬ್ಯೂಟರ್ ಚೆನ್ನಾಗಿ ಮಾಡಕತ್ತಾರೆ ಸರ್. ಈಗ ಚಾಲಾಗಿ ಅವ್ರ ಕೆಲಸ, ಈಗ ಅವು ಮಾಡಿದ ಮೇಲೆ ಮುಂದಕ್ಕೆ ಬರ್ಬೋದು ಸರ್ ನೀರು. ಇನ್ನು ಉಳಿದ ಕಡೆ ನಮ್ಮ ಜಮೀನು ಕಡೆ ಕಡೆ ಎಲ್ಲ ಬಂದಿಲ್ಲ ಸರ್, ಈ ವರ್ಷ ಬರ್ಬೋದು ಸರ್. ಯಾರಿಗೆ ಕಾಂಟ್ಯಾಕ್ಟ್ ಇಟ್ಟದ್ರೆ ಅಂದ್ರೆ ಬರ್ಬೋದು ಸರ್. ಅವು ಹೇಗ್ರಿ ನಿಮ್ಮ ಒಕ್ಕಲ್ತನ ನಿಮ್ಮ ಕೈ ಮೇಲೆ ಬಂದ ಮೇಲೆ ಏನಾದರೂ ಸುಧಾರಣೆ ಏನಾದರೂ ಲಾಭ ಆಗಿದೆ? ಬಂದಾಗ ಈಗ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಸರ್. ಟೈಮಿಗೆ ಮಳೆ ಬಂದರೆ ಚೆನ್ನಾಗಿ ಆಗುತ್ತೆ ಸರ್. ಆದ್ರೂ ಮಳೆ ಟೈಮ್ ಆಗಲ್ಲ ಸಲ, ಹಿಂಗ ಜೂನ್ಯಾಗ ಬಿತ್ತನೆ ಮಾಡೋದು July 15 ಮಾಡಿದ್ರಿ, ಅದ್ರ ಸಲ ಸ್ವಲ್ಪ ನೀರು ಬಂದ್ರೆ ಮುಂದೆ ಅನುಕೂಲ ಆಗ್ಬೋದು ಸರ್. ಮಾಡ್ಕೊಂಡು ನಮ್ಗೆ ಮುಂದೆ ಒಕ್ಕಲ್ತನ ಮಾಡಕ್ಕೆ ಅನುಕೂಲ ಆಗ್ಬೋದು ನೀರು ಬಂದ್ರೆ. ಮನೆಗೆ ಮಾಡೋರು ಎಷ್ಟು ಜನ ಇದ್ದೀರಿ? ಮಾಡಾಗ ನಮ್ಮ ಹೆಣ್ಮಕ್ಳು ನಾವು ಸರ್, ಮಕ್ಕಳು ಒಬ್ರು ಕಾಲೇಜ್ಗೆ ಹೋಗ್ತಾರೆ, ಇಬ್ರು ಲಗ್ನ ಮಾಡಿಕೊಟ್ಟಿವಿ ಸರ್. ನಾವು ಮೊದಲು ಎಲ್ಲರೂ ಮನೆಯವ್ರು ಮಾಡ್ತು ಸರ್, ಮತ್ತೆ ಈಗ ಲಗ್ನ ಮಾಡಿಕೊಟ್ಟರು, ಅವ್ರ ಮನೆಗೆ ಹೋಗ್ಯಾರ ಸರ್. ನಾವು ಗಂಡನಿಬ್ಬರೇ ಇದೀರಿ, ಮಗ ಒಬ್ಬ ಸಾರಿಗೆ ಹೋಗ್ತಾನೆ, ಇದಿಷ್ಟು ಆದಷ್ಟು ನೀವೇ ನಿಮ್ಮೆಲ್ಲ ಬಾಡಿಗೆ ಮೇಲೆ ಅವು ಇವೆಲ್ಲ ಒಕ್ಕಲ್ತನ ನಡೆದ ಬಾಡಿಗೆ ಎಲ್ಲ ಮಾಡ್ಕೊಂಡು ನಾವು ಸ್ವಂತ ಒಕ್ಕಲ್ತನ ಬಾಡಿ ಕೊಟ್ಟೆ ಮಾಡಿಸ್ಬೇಕು ಸರ್. ಈಗ ಆದ್ರೆ ಕೆಲಸ ಏನು ಮಾಡೋದು, ನಾವು ಮಾಡ್ಕೊಂಡು ಸರ್ ಹೊಲ್ದ ಕೆಲಸ. ಏನಾದರೂ ಡಗರು ಸಾಕಾಣಿಕೆ ಪೂರಕ ಏನಾದರೂ ಅವು? ಇಲ್ಲ ಸರ್, ಈಗ ಏನು ಮಾಡಿಲ್ಲ, ಮೊದಲು ದನಗಳಿದ್ವು ಸರ್, ಎಲ್ಲ ಇದು ಮಾಡಿ ಸಲ ಈಗ ಮಾಡೋದಾಗಲ್ಲ ಅಂತ ಕೇಸಿ ಬಿಟ್ಬಿಟ್ಟು ಸರ್. ಯಾವ ಬೇರೆ ಗೊಬ್ಬರನೇ ತಗೊಂಡು ಆಗ್ತದೆ ಸರ್. ಒಳ್ಳೆಯದು ಚಂದ್ರಶೇಖರ್ ಅವರೇ, ಭಾಳಷ್ಟು ಖುಷಿಯಿಂದ ಮಾತಾಡಿದರೆ. ಕೃಷಿಯಲ್ಲಿ ಏಳು ಇದೆ, ಬೀಳು ಇದೆ, ಲಾಭ ಇದೆ, ನಷ್ಟ ಇದೆ. ನಾವು ಹೇಗೆ ಮಾಡ್ತೀವಿ ಅದು ನಮಗೆ ಪ್ರತಿಫಲ ಕೊಡ್ತದೆ. ಯಾಕಂತಂದರೆ ಮೊದಲು ಮಾಡಿದಷ್ಟು ಕೃಷಿ ಅಷ್ಟು ಸರಳ ಅಲ್ಲಿಗ. ಯಾಕಂತಂದರೆ ಈಗ ನಾವು ಬಂಡವಾಳ ಹಾಕಬೇಕು, ಬಂಡವಾಳ ತೆಗಿಬೇಕು. ಹೌದು ಸರ್, ಈಗ ಮೊದಲಷ್ಟು ಸುಲಭ ಇಲ್ಲ ಸರ್. ಈಗ ಎಲ್ಲ ಖರ್ಚು ಕೈಲಿ ಹಾಕಿ ಇದು ಮಾಡ್ಕೊಂಡು ಅದ್ರಾಗ ಸ್ವಂತ ರೊಕ್ಕದ್ದು ಹಾಕಿದರೆ ಏನು ಸ್ವಲ್ಪ ಇದಾಗ ಸರ್. ನಾವು ಬೇರೆ ಕಡೆ ತಂದು ಬಡ್ಡಿಗೆ ತಂದು ಮಾಡ್ಬೇಕಾದ್ರೆ ಅವರು ಟೈಮಿಗೆ ರೊಕ್ಕ ಕೊಡ್ಲಿಕ್ಕಂದ್ರೆ ಆ ಟೈಮ್ ರೊಕ್ಕ ಸಿಗ್ಲಿಕ್ಕಂದ್ರೆ ನಾವು ಬಿತ್ತನೆ ಹಿಂದಕ್ಕೆ ಮಾಡಿ ಎಲ್ಲ ನಮ್ಗೆ ಕಷ್ಟ ಆಗುತ್ತೆ ಸರ್. ಆದರೆ ಸ್ವಲ್ಪ ಸ್ವಂತ ರೊಕ್ಕದ್ದು ಇದಾದಪ್ಪ ಒಕ್ಕಲ್ತನ ಆಗಲ್ಲ ಸರ್. ಒಬ್ಬರ ಮೇಲೆ ಅವಲಂಬನೆ ಮಾಡೋದು ಭಾಳ ಇದಾಗುತ್ತೆ ರೀ. ಸ್ವಂತ ರೊಕ್ಕದ್ದು ಸ್ವಲ್ಪ ಕೆಲಸ ಇದಾಗುತ್ತೆ ಸರ್. ಇವತ್ತೆ ಮುಂದಿನ ವರ್ಷ ಚಲೋತ್ನಾಗೆ ಮಳೆ ಬೆಳೆ ಆಗಲಿ, ಬೇರೆ ಬೆಳೆಗಳಿಗೆ ಪ್ರಯತ್ನವನ್ನು ಮಾಡಿರಿ, ನಿಮ್ಮ ಪ್ರಯತ್ನಕ್ಕೆ ಆ ದೇವರು ಸಹಕಾರ ಕೊಡಲಿ ಅಂತ ಹೇಳ್ತಾ ನಿಮ್ಮ ವಿಚಾರ ನಮ್ಮ ಜೊತೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಇದುವರೆಗೆ ಜಾಗೀರ್ ವೆಂಕಟಾಪುರ ಗ್ರಾಮದ ರೈತರಾದ ಚಂದ್ರಶೇಖರ್ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಲು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು, ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಈಗ ಕೇಳಿ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಕಡಲೆ ಬೆಳೆಯು ಹೂ ಆಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿಗೆ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈ ಕಂಟೆನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಈ ಸಿಂಪರಣೆಯನ್ನು 15 ದಿನಗಳ ನಂತರ ಮತ್ತೊಮ್ಮೆ ಮಾಡಬೇಕು. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 PPM NAA ಸಿಂಪಡಿಸಬೇಕು. ಇದರಿಂದ ಬೆಳೆಗಳು ಸದೃಢ ಮತ್ತು ಆರೋಗ್ಯಕರವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಕೊಡುತ್ತದೆ. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೂಟುವುದರಿಂದ ರೈತ ಬಾಂಧವರು ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಇನ್ನು ಮುಂಚಿತವಾಗಿ ಬಿತ್ತಿದ ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ಹತ್ತಿಯಲ್ಲಿ ಗುಲಾಬಿ ಕಾಯಕೊರಕವನ್ನು ಹತೋಟಿ ಮಾಡಲು 2 ಮಿಲಿಲೀಟರ್ ಪ್ರೊಫೆನೋಫಾಸ್ ಅಥವಾ 1 ಗ್ರಾಂ ಥಯೋಡಿಕ್ ಕಾರ್ಬ್ 75 WP ಅಥವಾ 0.5 ಮಿಲಿಲೀಟರ್ ಲ್ಯಾಂಬ್ಡಾ ಸೈಲೋತ್ರಿನ್ 5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ತೊಗರಿ ಬೆಳೆಯಲ್ಲಿ ಕಾಯಿ ನೊಣದ ಹತೋಟಿಗಾಗಿ 0.2 ಗ್ರಾಂ ಥಯಾಮಿಥಾಕ್ಸಮ್ 25 WG ಅಥವಾ 0.2 ಮಿಲಿಲೀಟರ್ ಇಮಿಡಾಕ್ಲೋಪೇಡ್ 17.8 SL ಅನ್ನು 10 ಗ್ರಾಂ ಬೆಲ್ಲದ ಜೊತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ತೊಗರಿ ಬೆಳೆಯಲ್ಲಿ ಕಾಯಿ ಕೊರಕದ ನಿರ್ವಹಣೆಗಾಗಿ 0.15 ಮಿಲಿಲೀಟರ್ ಕ್ಲೋರಾನ್ ನೆಂಟ್ರಿನಲಿಪ್ರೋಲ್ 18.5 SC ಅಥವಾ 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕಾಗ್ತದೆ. ಇನ್ನು ಹಿಂಗಾರಿ ಜೋಳವನ್ನು ಬಿತ್ತನೆಯಾದ 20-25 ದಿನಗಳಲ್ಲಿ ಅಂತರ್ ಬೇಸಾಯವನ್ನು ಕೈಗೊಳ್ಳಬೇಕು. ಇದರಿಂದ ಕಳೆಗಳ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗ್ತದೆ. ಮತ್ತೆ ಇದನ್ನು 12-15 ದಿನಗಳ ನಂತರ ಪುನರಾವರ್ತನೆಯನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿಯಾ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 1 ಗ್ರಾಂ ಹೆಕ್ಸಾಕೊನೋಜಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಸೂರ್ಯಕಾಂತಿಯಲ್ಲಿ ಬೂದಿ ರೋಗದ ಹತೋಟಿಗೆ 1 ಮಿಲಿಲೀಟರ್ ಡೈಫೆನಕೋನೋಜಾಲ್ 25 EC ಅಥವಾ 0.5 ಗ್ರಾಂ ಮೈಕ್ಲೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿಗೆ ಬೆರೆಸಬೇಕು. ಸೂರ್ಯಕಾಂತಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟನ್ನು ಬಳಸಬೇಕಾಗ್ತದೆ. ಭತ್ತ ಕಟಾವಾದ ಗದ್ದೆಗಳಲ್ಲಿ 2ನೇ ಬೆಳೆಯನ್ನು ತೆಗೆದುಕೊಳ್ಳುವ ಅವಕಾಶವಿಲ್ಲದ ರೈತರು ಉಳಿದ ತೇವಾಂಶ ಆರುವ ಮೊದಲು ತಪ್ಪದೆ ಮಾಗಿ ಉಳುಮೆಯನ್ನು ಮಾಡಬೇಕು. ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನು ಬೆಳೆಯಬಹುದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆಯನ್ನು ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರೋದನ್ನು ಬಿಡಬೇಕು. ಮೆಣಸಿನಕಾಯಿಯಲ್ಲಿ ಬೂದು ರೋಗದ ನಿರ್ವಹಣೆಗೆ ಮೈಕ್ಲೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮತ್ತು ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನೋಜಾಲ್